ಇದು ಆಕಾಶವಾಣಿ ಬೆಂಗಳೂರು. ಮಾವ ಏನಿದೆಲ್ಲ? ಹಾ, ಇವೆಲ್ಲ ವರ್ಷಗಳಿಂದ ಹಾಗೆ ಬಿದ್ದಕೊಂಡಿದೆ, ಇದನ್ನೆಲ್ಲ ಎಸಿಬೇಕು. ಇದು ಕೂಡ ಅಜ್ಜನ ಹಳೆ ಪಾಸ್ಬುಕ್ ಮತ್ತು FD. ಅರೆ, ಇದು ಹೇಗೆ ಉಳ್ಕೊಂಡ್ಬಿಡ್ತು? ಹಣ ಹೋಯ್ತಾ? ಇಲ್ಲ ಇಲ್ಲ ಇಲ್ಲ ಇಲ್ಲ, ಪರಿಹಾರ ಇದೆ. ಬ್ಯಾಂಕ್ ಖಾತೆಯನ್ನು ಬಳಸದಲ್ಲೇ ಇರಬೇಕು, ಇಲ್ಲದಿದ್ರೆ ಖಾತೆ ಇನ್ಆಪರೇಟಿವ್ ಆಗುತ್ತೆ. ಹಾಗಾದಾಗ ಬ್ಯಾಂಕ್ ಅನ್ನು ಸಂಪರ್ಕಿಸಿ, ಖಾತೆಯನ್ನು ಸಕ್ರಿಯಗೊಳಿಸಿ ಮತ್ತು ನಿಮ್ಮ ಮೊತ್ತವನ್ನು ಬಡ್ಡಿಯೊಂದಿಗೆ ಕ್ಲೈಮ್ ಮಾಡಿ. ಆರ್ಬಿಐ ಹೇಳುತ್ತಾ, ಜಾಣರಾಗಿರಿ, ಜಾಗರೂಕರಾಗಿರಿ. ಸರಿಯಾಗಿ ಹೇಳಿದರೆ ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಆಕಾಶವಾಣಿ ಮಡಿಕೇರಿ, ಸಮಯ 6:51.13. ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗದಲ್ಲಿ ಕೇಳಿ, ಬಾಳೆ ಪೌಷ್ಟಿಕತೆ ಕುರಿತು ಡಾಕ್ಟರ್ ಕೆ ಗೀತಾ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಬಾಳೆಹಣ್ಣಿನಲ್ಲಿರುವ ಪೌಷ್ಟಿಕಾಂಶಗಳು ಮತ್ತು ಬಾಳೆಹಣ್ಣಿನಿಂದ ತಯಾರಿಸಬಹುದಾದ ಉತ್ಪನ್ನಗಳು, ಈ ಕುರಿತು ಡಾಕ್ಟರ್ ಗೀತಾ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಗೀತಾ ಅವರೇ. ನಮಸ್ಕಾರ. ಬಾಳೆಹಣ್ಣು ಎಲ್ಲರ ಮೆಚ್ಚಿನ ಒಂದು ಹಣ್ಣು. ಇದನ್ನ ಎಲ್ಲರೂ ಕೂಡ ಬಳಸ್ಕೋಬಹುದು, ಮತ್ತೆ ಸುಲಭವಾಗಿ ಜೀರ್ಣವಾಗುವಂತ ಹಣ್ಣು, ಮತ್ತೆ ಎಲ್ಲರಿಗೂ ಇದು ಕೈಗೆಟಕುತ್ತೆ, ಆ ಒಂದು ಬೆಲೆಯಲ್ಲಿ ಸಿಗುತ್ತೆ. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತೆ ರೈತ ಮಹಿಳೆಯರಿಗೆ ಈ ಬಾಳೆಹಣ್ಣಲ್ಲಿರುವಂತಹ ಪೌಷ್ಟಿಕಾಂಶಗಳು ಮತ್ತೆ ಈ ಬಾಳೆಹಣ್ಣನ್ನು ಬಳಸ್ಕೊಂಡು ಯಾವ್ಯಾವ ಉತ್ಪನ್ನಗಳನ್ನು ತಯಾರಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ನಮ್ಮ ದಿನನಿತ್ಯದ ಆಹಾರದ ಪದ್ಧತಿಯಲ್ಲಿ ಹಣ್ಣಿನ ಪಾತ್ರ ಏನು ಅಂತ ಸ್ವಲ್ಪ ಹೇಳ್ತೀರಾ? ನಿಮ್ಗೆ ಗೊತ್ತಿರೋ ಹಾಗೆ ಹಣ್ಣಿನ ಪಾತ್ರ ನಮ್ಮ ದಿನನಿತ್ಯ ಜೀವನದಲ್ಲಿ ಬಹಳ ದೊಡ್ಡದು ಅಂತಂದ್ರೆ ತಪ್ಪಾಗಲಾರದು. ಯಾಕಂತಂದ್ರೆ ನಾವು ಈ ಹಬ್ಬ ಹರಿದಿನಗಳಲ್ಲಿ ಹಣ್ಣನ್ನ ಆಹಾರ ವಸ್ತುವಂತೆ ಸೇವಿಸೋದ್ರ ಜೊತೆಗೆ ನಾವು ದೇವತಾ ಕಾರ್ಯಗಳಿಗೆ, ಅದರಲ್ಲೂ ನೈವೇದ್ಯ, ಬಾಗಿನ ಮುಂತಾದವುಗಳಲ್ಲಿ ಕೂಡ ಅದನ್ನು ಉಪಯೋಗಿಸ್ತೇವೆ. ದೇವಸ್ಥಾನಗಳಿಗೆ ಹೋದ್ರೆ ನಾವು ಹಣ್ಣು ಕಾಯಿ ಮಾಡಿಸ್ತ ಖಂಡಿತ ನಾವು ಬರೋದಿಲ್ಲ. ಜೊತೆಗೆ ಮದ್ವೆ, ಮುಂಜಿ, ಇತರ ಶುಭ ಕಾರ್ಯಗಳಲ್ಲಿ ಅರಿಶಿನ ಕುಂಕುಮ ಜೊತೆಗೆ ಮುತ್ತೈದೆಯರಿಗೆ ನಾವು ಹಣ್ಣು ಕಾಯನ್ನು ಕೊಡುವಂತ ಒಂದು ಪದ್ಧತಿ ನಮ್ಮಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ರೂಢಿ ಇರತಕ್ಕಂತ ಒಂದು ಪದ್ಧತಿ. ಹಾಗಾಗಿ ಹಣ್ಣು ನಮ್ಮಲ್ಲಿ ಬಹಳ ಮಹತ್ವ ಪಡ್ಕೊಂಡಿದೆ. ಅದ್ರ ಜೊತೆಗೆ ನಮ್ಮ ದೈನಂದಿನ ಆಹಾರದಲ್ಲಿ ಸುಮಾರು 60 ಗ್ರಾಂನಷ್ಟು, 60-100 ಗ್ರಾಂ ಪ್ರಮಾಣದಷ್ಟು ಹಣ್ಣನ್ನು ಸೇವಿಸಬೇಕಂತ ಹೇಳಿ ಆಹಾರ ತಜ್ಞರು ಶಿಫಾರಸು ಮಾಡಿರ್ತಾರೆ. ಆದ್ರೆ ಯಾಕೋ ಏನೋ ಜನಸಾಮಾನ್ಯರು ನಾವು ಹಣ್ಣನ್ನು ಸೇವನೆ ಮಾಡೋದ್ರ ಬಗ್ಗೆ ನಾವು ಹೆಚ್ಚಿನ ಕಾಳಜಿ ವಹಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇದಕ್ಕೆ ಹಲವಾರು ಕಾರಣಗಳನ್ನ ಹೇಳ್ಬೋದು. ಒಂದು, ಇವತ್ತು ಹಣ್ಣು ಎಲ್ಲರಿಗೂ ಸುಲಭವಾಗಿ ದೊರಕುವಂತ ದರದಲ್ಲಿ ಸಿಗ್ತಾ ಇಲ್ಲ. ಇನ್ನೊಂದು, ಜನಕ್ಕೆ ಹಣ್ಣು ಅಂತಂದ್ರೆ ಅದೇನೋ ನಮ್ಮ ಒಂದು ಅವಿಭಾಜ್ಯ ಅಂಗ ಅಥವಾ ನಮ್ಮ ಒಂದು ಬ್ಯಾಲೆನ್ಸ್ ಡಯಟ್ ಅಥವಾ ಸಮತೋಲನ ಆಹಾರ ಅಂತ ಹೇಳ್ತೀವಿ, ಅದರಲ್ಲಿ ಅದು ಇರಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಬಹಳ ಕಡಿಮೆ. ಹಾಗಾಗಿ ನಾವು ಅದನ್ನ ಕೊಂಡ್ಕೊಳಕ್ಕೆ ಹೋಗಲ್ಲ. ಜೊತೆಗೆ ಕೆಲವೊಬ್ರಿಗೆ ಏನಪ್ಪಾ ಅಂದ್ರೆ ಹಣ್ಣು ತಿನ್ನೋದು ದೊಡ್ಡ ಶ್ರೀಮಂತರು ಆ ತರದ ವ್ಯಕ್ತಿಗಳಷ್ಟೇ, ಬಡವರು ನಮ್ಗೆ ಹಣ್ಣನ್ನು ತಿನ್ನುವಂತ ಒಂದು ಅವಶ್ಯಕತೆ ಇಲ್ಲ ಅನ್ನೋ ಒಂದು ಭಾವನೆ ಇದೆ. ಅದು ತಪ್ಪು. ಯಾಕಂದ್ರೆ ಹಣ್ಣು ಅಂದ ತಕ್ಷಣ ನಾವು ಸೇಬು, ಅನಾನಸು ಅಥವಾ ಇಂಥ ಹೆಚ್ಚು ದುಬಾರಿ ಇರತಕ್ಕಂಥ ಹಣ್ಣನ್ನೇ ತಿನ್ಬೇಕಂತಿಲ್ಲ. ನಮ್ಮ ಸುತ್ತಮುತ್ತಲ ಕೈತೋಟಗಳಲ್ಲಿ ಅಥವಾ ಕಡಿಮೆ ದರದಲ್ಲಿ ಸಿಗತಕ್ಕಂಥ ಸೀತಾಫಲ ಆಗಿರ್ಬೋದು ಅಥವಾ ಸೀಬೆ ಹಣ್ಣಾಗಿರ್ಬೋದು, ನೇರಳೆ ಹಣ್ಣು, ಹಾಗೆ ನೀವು ಹೇಳಿದ್ರೆ ನೋಡಿ ಬಾಳೆಹಣ್ಣು ಇದು ಸುಲಭ ದರದಲ್ಲಿ ಎಲ್ಲಾ ಋತುಗಳಲ್ಲಿ ಸಿಗತಕ್ಕಂತ ಒಂದು ಹಣ್ಣು. ಬೇರೆ ಹಣ್ಣುಗಳನ್ನ ನಾನು ತಗೊಂಡಾಗ ಆಯಾ ಋತುಗಳಲ್ಲಿ ಮಾತ್ರ ಸಿಗುತ್ತೆ. ಆದ್ರೆ ಇದನ್ನ ನಾವು ಎಲ್ಲಾ ಋತುಗಳಲ್ಲೂ ಅಂದ್ರೆ ವರ್ಷ ಇಡೀ ನಮಗೆ ಸಿಗತಕ್ಕಂತ ಹಣ್ಣು. ಆ ರೀತಿಯಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಹಣ್ಣುಗಳನ್ನ ನಾವು ಬಳಸುವಂತದ್ದು ಬಹಳ ಅವಶ್ಯಕ. ಅಂದ್ರೆ ಈಗ ಪೌಷ್ಟಿಕಾಂಶಗಳ ದೃಷ್ಟಿಯಿಂದ ನೋಡಿದಾಗ ಹಣ್ಣುಗಳು ಎಷ್ಟು ಮಟ್ಟಿಗೆ ಮಹತ್ವಪೂರ್ಣ ಅಂತಾರೆ. ಕೆಲವೊಬ್ರು ಏನ್ ಹೇಳ್ತಾರೆ, ಹಣ್ಣನ್ನ ತಿನ್ನೋದ್ರ ಬದಲು ತರಕಾರಿ ತಿಂತ ಇಲ್ವೇ ನಾವು, ಹಣ್ಣನ್ ಯಾಕೆ ತಿನ್ಬೇಕು ಅಂತ. ಹಣ್ಣು ತರಕಾರಿ ಅಷ್ಟೇನೆ ಪೌಷ್ಟಿಕ, ಅದ್ರ ಜೊತೆಗೆ ನಮ್ಮಲ್ಲಿ ಸುಮಧುರವಾದಂತ ವಾಸನೆ ರುಚಿ ಅದು ವೈವಿಧ್ಯತೆನ ಕೊಡುತ್ತೆ. ಜೊತೆಗೆ ಇನ್ನೊಂದು ಹೇಳ್ಬೇಕಂದ್ರೆ ಪೌಷ್ಟಿಕತೆಯ ದೃಷ್ಟಿಯಿಂದ ಹಣ್ಣು ತರಕಾರಿಗಳನ್ನ ನಾವು ಜೀವರಕ್ಷಕ ವಸ್ತುಗಳು ಅಂತ ಹೇಳ್ತೀವಿ, ಆಹಾರ ವಸ್ತುಗಳಂತ. ಯಾಕಂದ್ರೆ ಇದರಲ್ಲಿ ಜೀವರಕ್ಷಕ ಪೋಷಕಾಂಶಗಳಾದ ಲವಣಾಂಶಗಳು ಮತ್ತೆ ಜೀವಸತ್ವಗಳು ಏನು ನಮಗೆ ಬೇಕಾಗಿದೆ ಅಂದರೆ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಅಂತ ಏನು ಹೇಳ್ತೀವಿ, ಅದು ಈ ಹಣ್ಣು ತರಕಾರಿಗಳನ್ನು ಮಾತ್ರ ನಮಗೆ ಸಿಗೋದಕ್ಕೆ ಸಾಧ್ಯ. ಅದರಲ್ಲೂ ವಿಶೇಷವಾಗಿ ಸಿ ಜೀವಸತ್ವ ಮತ್ತು ಎ ಜೀವಸತ್ವದ ಪೂರ್ವಗಾಮಿಯಾದಂಥ ಕ್ಯಾರೋಟೀನ್ ಅನ್ನೋದು ನಮಗೆ ಈ ಹಣ್ಣು ತರಕಾರಿಗಳಲ್ಲಿ ಮಾತ್ರ ಸಿಗುತ್ತೆ. ಇದಲ್ಲದೆ ಇತರ ಲವಣಗಳಾದ ಸೋಡಿಯಂ, ರಂಜಕ, ಪೊಟ್ಯಾಷಿಯಂ, ಕ್ಲೋರಿನ್ ಇವು ಕೂಡ ಅಲ್ಪ ಪ್ರಮಾಣದಲ್ಲಿ ನಾವು ಹಣ್ಣು ಸೇವನೆ ಮಾಡೋದ್ರಿಂದ ಸಿಗುತ್ತೆ. ಹಣ್ಣುಗಳಲ್ಲಿ ಸಸಾರಜನಕ ಅಥವಾ ಮೇದಸ್ಸು ಏನಿದೆ ಅದು ಕಡಿಮೆ. ಹಾಗಾಗಿ ಸ್ಥೂಲಕಾಯಿಗಳು ಅಂತ ಅಥವಾ ಒಬೆಸಿಟಿ ಅಂತ ಏನು ಹೇಳ್ತೀವಿ ಅವರು ಹಣ್ಣನ್ನು ಸೇವನೆ ಮಾಡೋದ್ರಿಂದ ಬಹಳ ಉಪಕಾರಿ ಅಂತ ಅನಿಸುತ್ತೆ. ಇನ್ನು ಈಗ ವರ್ಷವಿಡೀ ಈ ಬಾಳೆಹಣ್ಣು ಎಲ್ಲರಿಗೂ ಕೂಡ ಸಿಗುತ್ತೆ, ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ವಿವರಗಳನ್ನು ಕೊಡ್ತೀರಾ? ನೀವೊಂದು ಪ್ರಚಲಿತವಾದಂತ ಗಾದೆ ಇದೆ, ಬಡವರ ಬಾದಾಮಿ ಕಡಲೆಕಾಯಿ ಅಂತ. ಹಾಗೆ ಬಡವರ ಸೇಬು ಬಾಳೆಹಣ್ಣು ಅಂತಂದ್ರೆ ತಪ್ಪಾಗಲಾರ್ದು. ಯಾಕಂತಂದ್ರೆ ಇದರ ಬೆಲೆ ಸೇಬಿಗೆ ನಾವು ಹೋಲಿಕೆ ಮಾಡಿದಾಗ ಬಹಳ ಕಡಿಮೆ. ಹೇಗೆ ಬಾದಾಮಿಗೆ ಹೋಲಿಕೆ ಮಾಡಿದಾಗ ಕಡಲೆಕಾಯಿ ಕಡಿಮೆ ನೋ, ಹಾಗೆ ಸೇಬಿಗೆ ಹೋಲಿಕೆ ಮಾಡಿದಾಗ ಬಾಳೆಹಣ್ಣಿನ ಬೆಲೆ ಬಹಳ ಕಡಿಮೆ. ಆದರೆ ಇದು ಬಹಳ ಪೌಷ್ಟಿಕವಾದಂಥದ್ದು, ಇದನ್ನು ಹೆಚ್ಚಾಗಿ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಹಾಗಾಗಿ ಇದನ್ನ ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿ ಮಾತ್ರ ಬೆಳೀತಾ ಇದ್ದಾರೆ. ಆದರೆ ಇದು ಎಲ್ಲ ಕಾಲದಲ್ಲೂ ಸಿಗೋದ್ರಿಂದ ಮತ್ತೆ ನಾವೆಲ್ಲಾದರೂ ಪ್ರಯಾಣ ಮಾಡ್ಬೇಕು ಅಂತ ಅಂದಾಗ ಸುಲಭವಾಗಿ ಕೊಂಡ್ಕೊಂಡು ಅಥವಾ ಇಟ್ಕೊಂಡು ಹೋಗುವಂತ ಬಳಸ್ಕೊಳ್ಬಹುದು. ಅವಶ್ಯಕತೆ ಇಲ್ಲ. ಮತ್ತೆ ಶುಚಿತ್ವದ ದೃಷ್ಟಿಯಿಂದ ತರಕಾರಿ ತೊಳಿಬೇಕು ಹೆಚ್ಚಬೇಕು ಅದೆಲ್ಲ ಇರುತ್ತೆ, ಇದು ಸಿಪ್ಪೆ ಸುಲಿದು ನೇರವಾಗಿ ನಾವು ಯಾವುದೇ ಶುದ್ಧ ಮಾಡದೇನೆ ಕ್ಲೀನಾಗಿ ತಿನ್ನುವಂಥದ್ದು. ಹಾಗಾಗಿ ಈ ಬಾಳೆಹಣ್ಣನ್ನು ನಾವು ತಿನ್ನೋದು ಬಹಳ ಮುಖ್ಯ. ಇದರಲ್ಲಿ ಹಲವಾರು ವೆರೈಟಿಗಳಿದೆ, ಅದರಲ್ಲಿ ಪೂವನ್ನ ಅಥವಾ ಸುಗಂಧಿ ಅಂತ ಏನು ಹೇಳ್ತೀವಿ ಅದು ಕ್ಯಾವೆಂಡಿಶ್ ಅಥವಾ ಪಚಬಾಳೆ, ರೊಬೆಸ್ಟಾ, ರಸಬಾಳೆ, ನೇಂದ್ರೆ, ಮಧುರಂಗ, ಏಲಕ್ಕಿ, ಪುಟ್ಬಾಳೆ, ಚಂದ್ರಬಾಳೆ, ಬೂದುಬಾಳೆ, ಹೀಗೆ ಹಲವಾರು ತಳಿಗಳು ನಮಗೆ ಲಭ್ಯ ಇದೆ. ಈ ಬಾಳೆಹಣ್ಣು ಸುಮಾರು ಸರಾಸರಿ 60-100 ಗ್ರಾಂನಷ್ಟು ತೂಕ ಇರುತ್ತೆ. ಮತ್ತೆ ಇದರಲ್ಲಿ ಇರತಕ್ಕಂಥ ಪೋಷಕಾಂಶಗಳ ಬಗ್ಗೆ ಹೇಳಬೇಕಂತಂದ್ರೆ, ಒಂದು ಬಾಳೆಹಣ್ಣು ಅಥವಾ 100 ಗ್ರಾಂ ಬಾಳೆಹಣ್ಣನ್ನು ನಾವು ಸೇವನೆ ಮಾಡಿದಾಗ ಸುಮಾರು 116 ಕಿಲೋ ಕ್ಯಾಲರಿಯಷ್ಟು ಶಕ್ತಿ ಕೊಡುತ್ತೆ. ಸಸಾರಜನಕ 1.2 ಗ್ರಾಂ, ಮೇದಸ್ಸು 0.3 ಗ್ರಾಂ, ಮತ್ತೆ ಶರ್ಕರ ಪಿಷ್ಟ ಅಂತ ಏನ್ ಹೇಳ್ತೀವಿ ಅದು ಸುಮಾರು 27 ಗ್ರಾಂ, ಕಬ್ಬಿಣ 0.36 ಮಿಲಿಗ್ರಾಂ, ಪೊಟ್ಯಾಷಿಯಂ 88 ಮಿಲಿಗ್ರಾಂ. ಅದರಲ್ಲಿ ವಿಶೇಷವಾಗಿ ಪೊಟ್ಯಾಷಿಯಂ ನಮಗೆ ಹೆಚ್ಚಾಗಿ ಬಾಳೆಹಣ್ಣಲ್ಲಿ ಸಿಗುತ್ತೆ. ಅಂದ್ರೆ ಈ ಬಾಳೆಹಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶಗಳಿದಾವೆ ಅಂತ ಗೊತ್ತಾಯ್ತು. ಹೌದು. ಇದನ್ನ ಇನ್ನ ಯಾವ ರೀತಿಯಾದಂತ ವಿಧಗಳಲ್ಲಿ ನಾವು ಬಳಸ್ಕೋಬಹುದು ಅಂತೀರ, ಅಂದ್ರೆ ಇದರ ಉಪಯೋಗಗಳು ಏನೇನು ಅಂತ? ಈ ಬಾಳೆಹಣ್ಣಿಂದ ಇನ್ನೂ ಹಲವಾರು ಉಪಯೋಗಗಳಿದೆ ಅಂತ ಹೇಳ್ತಾರೆ. ಮೊದಲನೇದಾಗಿ ಇದನ್ನ ಆಗ್ಲೇ ಹೇಳಿದಂಗೆ ಇದರಲ್ಲಿ ಶರ್ಕರ ಪಿಷ್ಟ, ಯಾಕಂದ್ರೆ ಶಕ್ತಿ ಕೊಡುತ್ತೆ ಅಂತಂದ್ರೆ ಅಲ್ಲಿ ಶರ್ಕರ ಪಿಷ್ಟಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ಫ್ರಕ್ಟೋಸ್ ಅಂತ ಏನ್ ಹೇಳ್ತೀವಿ ಅದು ಗ್ಲೂಕೋಸ್, ಸುಕ್ರೋಸ್ ಇವುಗಳಲ್ಲಿ ಈ ಬಾಳೆಹಣ್ಣಲ್ಲಿ ಹೆಚ್ಚಾಗಿರುತ್ತೆ. ಬಾಳೆಹಣ್ಣಿನಲ್ಲಿ ಟ್ರಿಪ್ಟೋಫ್ಯಾನ್ ಎಂಬ ಅಮೈನೋ ಆಮ್ಲ ಹೆಚ್ಚಾಗಿದ್ದು ಇದು ಡಿಪ್ರೆಷನ್ ಅಥವಾ ಖಿನ್ನತೆ ಅಂತ ಏನ್ ಹೇಳ್ತಾರೆ ಅದನ್ನ ಹೋಗ್ಲಾಡ್ಸಕ್ಕೆ ಬಹಳ ಸಹಾಯಕ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಆತರ ರೂಢಿ ಇದೆ. ಮತ್ತೆ ಬಾಳೆಹಣ್ಣಿನಲ್ಲಿ ಪೆಕ್ಟಿನ್ ಅಂತ ಏನ್ ಹೇಳ್ತೀವಿ ಅದು ಹೆಚ್ಚಿನ ಅಂಶ ಇದ್ದು, ಪೆಕ್ಟಿನ್ ಅನ್ನೋದು ಒಂದು ನಾರಿನಾಂಶ. ಈ ಮಲಬದ್ಧತೆಯಿಂದ ನರಳುವವರಿಗೆ ನೀವು ಆಗ್ಲೇ ಕೇಳಿರ್ಬೇಕು, ಸಾಮಾನ್ಯವಾಗಿ ಮಲಬದ್ಧತೆ ಇದೆ ಅಂದ್ರೆ ಒಂದು ಪಚಬಾಳೆ ಹಣ್ಣು ತಿನ್ನಿ ಅಂತ ಹೇಳುವಂತ ರೂಢಿ. ಇದು ಯಾಕೆಪ್ಪ ಅಂದ್ರೆ ಇದರಲ್ಲಿ ಪೆಕ್ಟಿನ್ ಅನ್ನೋ ಅಂಶ ಇದ್ದು ಇದು ಸುಲಭವಾಗಿ ಮಲವಿಸರ್ಜನೆ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಮತ್ತೆ ಆಗ್ಲೇ ಹೇಳಿದಂಗೆ ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಹೆಚ್ಚಿದ್ದು ಇದು ಬಿಪಿಯನ್ನು ತಡೆಗಟ್ಟುವಂಥದ್ದು ಅಥವಾ ಸರಿಯಾಗಿ ಅದನ್ನ ನಿಯಂತ್ರಿಸುವಂತ ಒಂದು ಶಕ್ತಿ ಇರುತ್ತೆ. ಮತ್ತೆ ಈ ಹೈಪರ್ ಅಸಿಡಿಟಿಗೂ ಕೂಡ ಅದು ಒಳ್ಳೇದಂತ ಹೇಳ್ತಾರೆ. ಮತ್ತೆ ಕ್ಯಾಲ್ಸಿಯಂ ನೀರುವಿಕೆಗೂ ಅದಕ್ಕೂ ಕೂಡ ಸಹಾಯಕ ಅಂತ ಹೇಳ್ತಾರೆ. ಮತ್ತೆ ಮೂತ್ರಪಿಂಡಗಳ ಆರೋಗ್ಯಕ್ಕೂ ಕೂಡ ಈ ಪೊಟ್ಯಾಷಿಯಂ ಸಹಾಯಕ. ಮತ್ತೆ ಒಟ್ಟಾರೆ ಆಸಿಡ್ ಬೇಸ್ ಬ್ಯಾಲೆನ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕಾಪಾಡುವಲ್ಲಿ ಪೊಟ್ಯಾಷಿಯಂನ ಪಾತ್ರ ಬಹಳ ಇರಿದು. ಅದ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೋಟೀನ್ ಎನರ್ಜಿ ಮ್ಯಾಲ್ ನ್ಯೂಟ್ರಿಷನ್ ಅಂತಾರೆ. ಇದು ಅಂದ್ರೆ ಎನರ್ಜಿ ಅಥವಾ ಶಕ್ತಿ ಮತ್ತು ಸಸಾರಜನಕದ ಕೊರತೆಯಿಂದ ಹಲವಾರು ಮಕ್ಕಳುಗಳು, ಅದರಲ್ಲೂ ಸಾಮಾನ್ಯವಾಗಿ ಮಕ್ಕಳು ಈ ಒಂದು ನ್ಯೂನತೆಯಿಂದ ಬಳಲ್ತಾ ಇದ್ದಾರೆ. ಇಂಥ ಮಕ್ಕಳಿಗೆ ಈ ಶಕ್ತಿ ಮತ್ತೆ ಸಸಾರಜನಕ ಎರಡನ್ನು ಕೂಡ ಕೊಡ್ಬೇಕಂದಾಗ ಬಾಳೆಹಣ್ಣನ್ನ ನಾವು ಹಲವಾರು ರೀತಿನಲ್ಲಿ ನಾವು ಅದನ್ನ ಕೊಟ್ರೆ ಅವರಿಗೆ ಸಹಾಯ ಆಗುತ್ತೆ. ಈಗ ಸಾಧಾರಣವಾಗಿ ಬಾಳೆಹಣ್ಣನ್ನ ನೇರವಾಗಿ ತಿನ್ನೋದನ್ನೇ ನಾವು ಕಾಣ್ತಾ ಇರ್ತೇವೆ. ಹೌದು. ಇದನ್ನು ಬಿಟ್ಕೊಂಡು ಇನ್ನು ಯಾವ್ಯಾವ ರೀತಿಯಲ್ಲಿ ಇದನ್ನ ಬಳಸ್ಕೋಬಹುದು ಅಂತಾರೆ? ನೀವು ಆಗ್ಲೇ ಹೇಳಿದಂಗೆ ಬಾಳೆಹಣ್ಣನ್ನ ಸಾಮಾನ್ಯವಾಗಿ ತಾಜಾ ಹಣ್ಣಿನಂತೆ ಬಳಸುವಂತದ್ದು ರೂಢಿಯಲ್ಲಿದೆ. ಆದ್ರೆ ಈ ನಿಟ್ಟಿನಲ್ಲಿ ಏನ್ ಬಾಳೆಹಣ್ಣನ್ನು ಬೆಳಿತೀವಿ ಅದರಲ್ಲಿ ಸುಮಾರು 20-40% ತಾಜಾ ಹಣ್ಣುಗಳು ಕೊಯ್ಲಿನೋತ್ತರ ನಷ್ಟ ಆಗ್ತಿದೆ ಅಂತ ಸಂಶೋಧನೆಯಿಂದ ಕಂಡು ಬಂದಿದೆ. ಯಾಕಂದ್ರೆ ಅದರಲ್ಲಿ ಉಷ್ಣಾಂಶ ಹೆಚ್ಚಿರತಕ್ಕಂತ ನಮ್ಮ ದೇಶದಲ್ಲಿ ಕೂಡ ಇದರ ಒಂದು ನಷ್ಟ ಆಗ್ತಾ ಇದೆ. ಸೊ ಇದನ್ನ ತಡಿಬೇಕಂತಂದ್ರೆ ನಾವು ಹಲವಾರು ರೀತಿಗಳಲ್ಲಿ ಅದನ್ನ ಬಳಸ್ಕೊಳ್ಬಹುದು. ಉದಾಹರಣೆಗೆ ಚಿಪ್ಸ್, ಈಗೆಲ್ಲರಿಗೂ ಗೊತ್ತು ಬಾಳೆಕಾಯಿ ಚಿಪ್ಸ್ ಅಂದ್ರೆ ಎಷ್ಟು ಫೇಮಸ್ ಇದೆ ಅಂತೇಳಿ. ಹಾಗೇನೆ ಹುಳಿ ಮಾಡೋದು, ಪಲ್ಯ ಮಾಡೋದು ಬಾಳೆಕಾಯಿಯಿಂದ, ಗೊಜ್ಜು ಮಾಡೋದು ಇಂಥವುಗಳು ಮಾಡಬಹುದು. ಇನ್ ಬಾಳೆಹಣ್ಣಿನ ರಸಾಯನ ಅಂತ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಹಾಗೆ ಜ್ಯೂಸ್ ಮಾಡೋದು, ಜ್ಯಾಮ್ ಮಾಡೋದು, ಸ್ಕ್ವಾಶ್, ಹೀಗೆ ಹಲವಾರು ಸಿಹಿ ತಿನಿಸುಗಳನ್ನ ನಾವು ತಯಾರಿಸಬಹುದು. ಈ ವಾಣಿಜ್ಯ ದೃಷ್ಟಿಯಿಂದ ಇತ್ತೀಚಿನ ದಿನಗಳಲ್ಲಿ ಈ ಬಾಳೆಕಾಯಿ ಪುಡಿ ಮಾಡೋದು, ಬಾಳೆಹಣ್ಣಿನ ಹಿಟ್ ಮಾಡೋದು, ಮತ್ತೆ ಬನಾನಾ ಫಿಗ್ ಅಂತಾರೆ ಮುಂತಾದವುಗಳನ್ನ ತಯಾರಿಸಿ ಇದನ್ನ ಮಾರಾಟ ಮಾಡ್ತಿದ್ದಾರೆ. ಮತ್ತೆ ಹೇಗೆ ಇದನ್ನ ಉಪಯೋಗ ಮಾಡ್ತಾರೆ ಅಂತಂದ್ರೆ, ಈ ಮೈದಾ ಹಿಟ್ಟಿನ ಬದಲಾಗಿ ಈ ಬಾಳೆಕಾಯಿನ ಹಿಟ್ಟನ್ನು ಏನ್ ಮಾಡಿಸಿರ್ತಾರೆ ಅದನ್ನ ಬಳಸ್ಕೊಂಡು ನಾವು ಹಲವಾರು ತಿಂಡಿ ತಿನಿಸುಗಳನ್ನ ತಯಾರಿಸಿದ್ರಲ್ಲಿ ಇದು ಉಪಯೋಗ ಮಾಡ್ತಾ ಇದ್ದಾರೆ. ಇನ್ನು ಏನೇನು ಇದನ್ನ ಬಳಸ್ಕೋಬಹುದು ಅಂತ? ಈಗ ನಾನಾಗ್ಲೇ ಬಾಳೆಕಾಯಿ ಹಿಟ್ಟು ಅಂತ ಹೇಳಿದೆ. ಇತ್ತೀಚಿನ ದಿನಗಳಲ್ಲಿ ಉದ್ಯಮಿಗಳು ಉದ್ಯಮವಾಗಿ ಇದನ್ನ ತಗೊಳ್ಬಹುದು ಹೆಚ್ಚಾಗಿ. ಯಾಕಂತಂದ್ರೆ ಬಾಳೆಕಾಯಿ ಹಿಟ್ಟನ್ನು ಮಾಡೋದು ಬಹಳ ಸುಲಭ. ಬಾಳೆಕಾಯಿ ಸಿಪ್ಪೆ ತೆಗೆಯೋದು, ಅದನ್ನ ಚಿಕ್ಕದಾಗಿ ಹೆಚ್ಚಿ ಅದನ್ನ ಗಂಧಕದ ಹೊಗೆಗೆ ಒಡ್ಡುತ್ತೇವೆ. ಯಾಕಂತಂದ್ರೆ ಬಾಳೆಹಣ್ಣು ನೀವಾಗ್ಲೇ ಗೊತ್ತಿರಬೇಕು, ಅದನ್ನ ಸ್ವಲ್ಪ ಹೊತ್ತು ಹೆಚ್ಚಿ ಗಾಳಿಗೆ ಇಟ್ಟಾಗ ಏನಾಗುತ್ತೆ, ಅದು ಕಪ್ಪು ಬಣ್ಣ ಬರುತ್ತೆ. ಇದನ್ನ ತಡಿಬೇಕು, ಆ ಒಂದು ಕಡೆಯ ಒಂದು ಉತ್ಪನ್ನ ಅದು ಬಣ್ಣ ಕೆಡಬಾರದಂತಂದ್ರೆ ಗಂಧಕದ ಹೊಗೆಗೆ ಅದನ್ನ ಹೊಡ್ತೀವಿ. ನಂತರ ಅದನ್ನ ಒಣಗಿಸೋದು, ಒಣಗಿಸ್ಬಿಟ್ಟು ಅದನ್ನ ಹಿಟ್ ಮಾಡಿಸಿ ಅದನ್ನ ಇಟ್ಟರೆ ಅದನ್ನ ಬೇಕರಿ ತಿನಿಸುಗಳಲ್ಲಿ, ಉದಾಹರಣೆಗೆ ಕೇಕ್ ಇರ್ಬೋದು, ಬಿಸ್ಕತ್, ಮೈದಾ ಹಿಟ್ಟಿನ ಬದಲಾಗಿ ಅಲ್ಪ ಪ್ರಮಾಣದಲ್ಲಿ ಇದನ್ನ ಬಳಕೆ ಮಾಡುವಂಥದ್ದು. ಯಾಕಂತಂದ್ರೆ ಅದರದೇ ಆದ ಒಂದು ಸುವಾಸನೆ ಇರುತ್ತೆ ಬಾಳೆಹಣ್ಣಂದು. ಸೊ ಆಗ ಕಡೆಯ ಉತ್ಪನ್ನ ಏನು ನಾವು ತಯಾರು ಮಾಡ್ತೀವಿ ಅದರಲ್ಲಿ ಒಂದು ವ್ಯತ್ಯಾಸ ಕಂಡು ಬರುವಂತ ಸಾಧ್ಯತೆ ಇದೆ. ಹಾಗೇನು ಬಾಳೆಹಣ್ಣನ್ನು ತಗೊಳ್ಬೇಕಂದ್ರೆ ಬಾಳೆಹಣ್ಣಿನ ಪುಡಿ, ಇದನ್ನು ಕೂಡ ಬಾಳೆಹಣ್ಣಿನ ತುಂಡುಗಳನ್ನ ಮಾಡಿಕೊಂಡು ಅದನ್ನ ಒಣಗಿಸ್ಬಿಟ್ಟು ಒಣಗಿಸಿದಂತ ಹಣ್ಣನ್ನ ಪುಡಿ ಮಾಡಿ ಅದನ್ನ ಇಟ್ಕೊಂಡ್ರೆ ಅದನ್ನು ಕೂಡ ನಾವು ಹಲವಾರು ಸಿಹಿ ತಿನಿಸುಗಳು ಮತ್ತು ಶಿಶುಹಾರ ಏನ್ ಹೇಳ್ತಾರೆ ಅದರಲ್ಲೂ ಕೂಡ ಅದನ್ನ ಬಳಕೆ ಮಾಡಬಹುದು. ಇನ್ನೊಂದು, ನೀವು ಸಿರ್ಸಿ ಈ ಕಡೆ ಎಲ್ಲ ಹೋದಾಗ ಈ ಬಾಳೆಹಣ್ಣನ ಒಣಗಿಸಿ ಅದನ್ನ ಎತ್ತಿಡ್ತಾರೆ, ಬಹುಶಃ ನಿಮ್ಗೆ ಅದ್ರ ಬಗ್ಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಅದನ್ನ ಬಾಳೆಹಣ್ಣಿನ ಫಿಗ್ ಅಂತ ಹೇಳ್ತಾರೆ. ಆ ಬಾಳೆಹಣ್ಣನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಏನ್ ಮಾಡ್ತಾರೆ, ಗಂಧಕದ ಹೊಗೆ ಅಂತ ನಾನು ಆಗ್ಲೇ ಹೇಳದ್ನಲ್ಲ, ಅದಕ್ಕೆ ಅದನ್ನ ಒಂದು ಸ್ವಲ್ಪ ಹೊತ್ತಿಟ್ಟು ಅಂದ್ರೆ 2 ಗ್ರಾಮ್ 1 ಕೆಜಿ ಹಣ್ಣಿಗೆ ಅಷ್ಟು ಬರೋ ಹಾಗೆ ಗಂಧಕದ ಹೊಗೆಗೆ ಇಟ್ಟು ಒಂದ್ 20-30 ನಿಮಿಷ ನಂತರ ಅದನ್ನ ಒಣಗಿಸ್ಬಿಟ್ಟು ಪ್ಯಾಕ್ ಮಾಡಿಡ್ತಾರೆ. ತಿನ್ಬೇಕು ಅನ್ಸಿದಾಗ ಅದನ್ನ ಹಾಲ್ನೊಡೆಗೆ ಸೇರಿಸ್ಕೊಂಡು ಸಕ್ಕರೆ ಹಾಕೊಂಡು ತಿಂದ್ರೆ ಬಹಳ ರುಚಿ. ಇದು ಉದ್ದಿಮೆಯಾಗೂ ಕೂಡ ಆ ಕಡೆ ಜನ ಅದನ್ನ ಸಾಕಷ್ಟು ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದಲ್ದೇನೆ ನಿಮ್ಗೆ ಇನ್ನೊಂದು ವಿಶೇಷ ಏನಂತಂದ್ರೆ, ಈ ಬಾಳೆಹಣ್ಣಿಂದ ನಾವು ಶಾವ್ಗೆ ಅಂತ ಏನ್ ಹೇಳ್ತೀರಿ, ವರ್ಮಿಸಿಲಿ ಅಂತ ಹೇಳ್ತೀರಿ, ಅದನ್ನ ತಯಾರು ಮಾಡ್ಲಿಕ್ಕೆ ಬಹಳ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಬಾಳೆಹಣ್ಣನ್ನ ಈಗಾಗ್ಲೇ ಹೇಳಿದೆ ನಾನು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಅಂತ. ಆ ಬಾಳೆಹಣ್ಣಿನ ಪುಡಿನ ಮೈದಾದ್ರ ಬದಲು 50% ಮೈದಾ ಬದಲನ್ನ ಬೆರೆಸ್ಕೊಂಡು ನಾವು ಶಾವ್ಗೆ ತಯಾರು ಮಾಡಿದ್ರೆ, ಮತ್ತೆ ಆ ಶಾವ್ಗೆಯಿಂದ ನಾವು ಖೀರ್ ಅಂತ ಏನ್ ನಾವು ಸಾಮಾನ್ಯವಾಗಿ ಶಾವ್ಗೆಯಿಂದ ನಾವು ಖೀರ್ ಮಾಡ್ತೀವಿ, ಆ ಖೀರ್ ಮಾಡಿದ್ರೆ ಬಹಳ ರುಚಿಯಾಗಿರುತ್ತೆ. ಯಾಕಂತಂದ್ರೆ ಬಾಳೆಹಣ್ಣಿನ ಸುವಾಸನೆ, ಯಾಕಂದ್ರೆ ಶಾವ್ಗೆ ಮಾಡಿದಾಗ ನಾವು ಏಲಕ್ಕಿ ಪುಡಿನೋ ಇನ್ನೊಂದು ಸೇರಿಸ್ಬೇಕು ಬೇಕಾದಂತ ಸುವಾಸನೆಗೆ. ಆದ್ರೆ ಬಾಳೆಹಣ್ಣನ್ನ ಪುಡಿನ ಹಾಕಿ ಮಾಡಿದಂತ ಈ ಒಂದು ಶಾವ್ಗೆ ಏನಿದೆ ಅದ್ರ ಖೀರು ಬಹಳ ಸುವಾಸನೆಯಿಂದ ಕೂಡಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈಗ ಹಲಸಿನ ಹಪ್ಪಳ ನೀವು ಕೇಳಿರ್ಬೇಕು, ಆ ಹಲಸಿನ ಹಪ್ಪಳ ತರನೇ ಇದ್ರಲ್ಲಿ ಬಾಳೆಹಣ್ಣಿನ ಪುಡಿನ ಸೇರಿಸ್ಕೊಂಡು ಅಕ್ಕಿ ಹಿಟ್ಟಿನ ಜೊತೆಗೆ ಏನು ಹಪ್ಪಳ ಕೂಡ ನಾವು ತಯಾರು ಮಾಡಬಹುದು. ಈ ರೀತಿಯಾಗಿ ಹಲವಾರು ರೀತಿನಲ್ಲಿ ನಾವು ಬಾಳೆಹಣ್ಣನ್ನ ಅಥವಾ ಕಾಯಿನ ಹಲವಾರು ರೂಪದಲ್ಲಿ ಮಾಡಬಹುದು. ಇನ್ನು ಹೇಳ್ತಾ ಹೋಗ್ಬೇಕಂದ್ರೆ ಹಲವಾರು ತಿನಿಸುಗಳನ್ನು ನಾನು ನಿಮ್ಗೆ ಉದಾಹರಿಸಬಲ್ಲೆ. ಉದಾಹರಣೆಗೆ ಬಾಳೆಕಾಯಿ ರೊಟ್ಟಿ, ಈಗ ನಾವು ಅಕ್ಕಿ ರೊಟ್ಟಿ ಮಾಡ್ತೀವಿ, ನಾವು ಅವರೆಕಾಯಿ ಉಪಯೋಗ ಮಾಡ್ತೀವಿ ಅಥವಾ ಬೇರೆ ಬೇರೆ ತರಕಾರಿಗಳೆಲ್ಲ ಹಾಕಿ ಮಾಡ್ತೀವಿ, ಅದೇ ರೀತಿ ನಾವು ಬಾಳೆಕಾಯಿನ ಬಳಸ್ಕೊಂಡು ಕೂಡ ಬಾಳೆಕಾಯಿನ ರೊಟ್ಟಿ ಮಾಡಬಹುದು. ಇದು ಮಾಡೋದು ಬಹಳ ಸುಲಭ. ಬಾಳೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ಸಹಿತ ಪ್ರೆಷರ್ ಕುಕ್ಕರ್ ನಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು 1-2 ವಿಸಿಲ್ ಬರೋ ಹಾಗೆ ಬೇಯಿಸ್ಕೊಂಡು ನಂತರ ಸಿಪ್ಪೆ ಸುಲಿದು ಅದನ್ನ ಚೆನ್ನಾಗಿ ಇಚ್ಕೊಂಡು ಮತ್ತೆ ಅದಕ್ಕೆ ಜೀರಿಗೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಅಥವಾ ಇನ್ನಿತರ ವಸ್ತುಗಳು ನಮ್ಗೆ ಏನ್ ಬೇಕೋ ಅದನ್ನೆಲ್ಲ ಹಾಕೊಂಡು ರೊಟ್ಟಿ ಹಿಟ್ಟಿನ ತರ ಮಾಡ್ಕೊಂಡು ರೊಟ್ಟಿ ತಟ್ಕೊಂಡು ಅದನ್ನ ಬಳಸ್ಕೊಂಡು ಅಂದ್ರೆ ಬಹಳ ಚೆನ್ನಾಗಿರುತ್ತೆ. ಹಾಗೆ ಬಾಳೆಕಾಯಿ ವಡೆ, ವಡೆ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತು ಕಡಲೆಬೇಳೆನ ಬಳಸ್ತೀವಿ, ಕಡಲೆಬೇಳೆನ ನೆನೆಸಿ ಅದನ್ನ ತರತರಿಯಾಗಿ ರುಬ್ಕೊಳ್ಳೋದು, ಜೊತೆಗೆ ಬಾಳೆಕಾಯಿ ಏನಿದೆ ನಾನು ಆಗ್ಲೇ ಹೇಳ್ದಂಗೆ ಸಿಪ್ಪೆ ಸಹಿತ ಪ್ರೆಷರ್ ಕುಕ್ಕರ್ ನಲ್ಲಿ ಅದನ್ನ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಚೆನ್ನಾಗಿ ಹಿಚ್ಚಿಕೊಂಡು ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ ಪೇಸ್ಟು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಹೆಚ್ಚಿದ ಈರುಳ್ಳಿ, ಗರಂ ಮಸಾಲೆ, ಉಪ್ಪು, ಬೇಕಾದಷ್ಟು ಉಪ್ಪು ಸೇರಿಸ್ಕೊಂಡು ವಡೆ ಆಕಾರದಲ್ಲಿ ಅದನ್ನು ಎಣ್ಣೆಲಿ ಕರೆದು ಕೂಡ ಅದನ್ನ ವಡೆ ಮಾಡ್ಕೊಳ್ಬಹುದು. ಇನ್ನು ಸುಲಭವಾಗಿ ಮಾಡುವಂತದ್ದು ಅಂದ್ರೆ ಬಾಳೆಹಣ್ಣಿನ ರಾಯ್ತಾ. ಬಾಳೆಹಣ್ಣು ಇರುತ್ತೆ ನಮ್ಮ ಮನೆಯಲ್ಲಿ, ಆ ಬಾಳೆಹಣ್ಣು ಒಂದು ಸ್ವಲ್ಪ ಗಟ್ಟಿ ಮೊಸರಿದ್ರೆ ಒಂದು ಸ್ವಲ್ಪ ನಿಂಬೆಹಣ್ಣು, ತೆಂಗಿನ ತುರಿ. ಮೊದಲಾಗಿ ತೆಂಗಿನ ತುರಿನ ಸ್ವಲ್ಪ ಬಾಳಿಸ್ಕೊಳ್ಳೋದು, ನಂತರ ನಾವು ತುಂಡರಿಸಿದಂಥ ಬಾಳೆಹಣ್ಣಿನ ಮೇಲೆ ನಿಂಬೆ ರಸ ಒಂದು ಲಕ್ಕನಿ ಹಾಕ್ಕೊಂಡು ಅದರ ಮೇಲೆ ಮೊಸರು ಹಾಕಿ ಹುರಿದ ತೆಂಗಿನ ತುರಿಯಿಂದ ಅದನ್ನು ಅಲಂಕರಿಸಿದ್ರೆ ಬಹಳ ರುಚಿಯಾಗಿರುತ್ತೆ. ಇನ್ನು ಬಾಳೆಹಣ್ಣಿನ ಹಲ್ವಾ ಅಂತೂ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಇದನ್ನು ಕೂಡ ಬಹಳ ಸುಲಭ. ಬಾಳೆಹಣ್ಣನ್ನು ತುಂಡರಿಸಿ ಚೆನ್ನಾಗಿ ಹಿಚ್ಕೊಳ್ಳೋದು, ತಳ ದಪ್ಪ ಇರುವ ಪಾತ್ರೆಯಲ್ಲಿ ಹಣ್ಣನ್ನು ಹಾಕ್ಕೊಂಡು ಬಿಸಿ ಮಾಡೋದು, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಉರಿತಾ ಇರೋದು ಸಣ್ಣ ಊರಿನಲ್ಲಿ ಸುಮಾರು 10-15 ನಿಮಿಷ ಆದ ತಕ್ಷಣ ತಳ ಹತ್ತದಂತೆ ಅದನ್ನು ಉರಿತಾ ಇದ್ದಾಗ ಅದಕ್ಕೆ ಸಕ್ಕರೆ ಮತ್ತು ತುಪ್ಪ ಹಾಕಿ ಮತ್ತೆ ಚೆನ್ನಾಗಿ ಕೈಯಾಡಿಸ್ತಿರ್ಬೇಕು. ಆಗ ಅದು ಕಂದು ಬಣ್ಣಕ್ಕೆ ತಿರುಗುತ್ತೆ. ಆ ಹಂತದಲ್ಲಿ ಅದು ತಳ ಬಿಡುವ ತನಕ ಸುಮಾರು ಒಟ್ಟಾರೆ ಒಂದು 30 ನಿಮಿಷ ಅದನ್ನು ಚೆನ್ನಾಗಿ ಉರಿತಾ ಇದ್ರೆ ಆ ಒಂದು ಹಲ್ವಾ ಕನ್ಸಿಸ್ಟೆನ್ಸಿ ಅಥವಾ ಹಲ್ವಾ ಹದಕ್ಕೆ ಬರುತ್ತೆ. ಅದಕ್ಕಾಗ ಏಲಕ್ಕಿ ಪುಡಿ ಸೇರಿಸಿ ಅದನ್ನು ಜಿಡ್ಡು ಸವರಿದ ತಟ್ಟೆಗೆ ಹಾಕಿ ಸ್ವಲ್ಪ ತಣ್ಣಗಾದ್ಮೇಲೆ ಬೇಕಾದ ಆಕಾರಕ್ಕೆ ನಾವು ಕತ್ತರಿಸ್ಕೊಂಡು ಹಲವಾರು ರೀತಿ ಅದನ್ನು ಬಳಕೆ ಮಾಡಬಹುದು. ಹೀಗೆ ನಮ್ಮ ದಿನನಿತ್ಯ ಜೀವನದಲ್ಲಿ ಹಣ್ಣನ್ನಾಗಿರ್ಬೋದು, ಬಾಳೆಹಣ್ಣನ್ನಾಗ್ಬೋದು ಅಥವಾ ಬಾಳೆಕಾಯಿನಾದರೂ ಹಲವಾರು ರೀತಿ ನಾವು ಉಪಯೋಗ ಮಾಡಿಕೊಳ್ಬೋದು. ಆದ್ದರಿಂದ ಈ ಬಾಳೆಹಣ್ಣು ವರ್ಷದ ಎಲ್ಲ ಕಾಲದಲ್ಲೂ ಕೂಡ ನಮಗೆ ಸಿಗ್ತಾ ಇರುತ್ತೆ. ಮತ್ತು ಇದನ್ನು ನಾವು ಬಾಳೆಹಣ್ಣಲ್ದಲೆ ಬೇರೆ ರೀತಿಯಲ್ಲೂ ಕೂಡ ಬಳಸ್ಕೋಬಹುದು. ಹೌದು, ಈಗ ಒಂದ್ಸರಿ ಹೆಚ್ಚು ಬಾಳೆಹಣ್ಣು ತಂದು ಇಟ್ಕೊಂಡ್ಬಿಟ್ರೆ ಅದು ಕಪ್ಪಾಗಿ ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಪದಾರ್ಥಗಳ ರಸವನ್ನು ಕೂಡ ಮಾಡ್ಕೋಬಹುದು. ಈಗ ಮಿಕ್ಸರ್ಗೆ ಅದನ್ನ ಹಾಕೊಂಡು ಅದನ್ನ ಸ್ವಲ್ಪ ಕಡಿದು ರಸದ ರೀತಿಯಲ್ಲೂ ಕೂಡ ಸೇವನೆ ಮಾಡಿ. ಬನಾನಾ ಶೇಕ್ ಅಂತ, ಬನಾನಾ ಮಿಲ್ಕ್ ಶೇಕ್ ಅಂತ ಹೇಳಿ ಫೇಮಸ್ ಇವಾಗ ಬೆಂಗಳೂರಿನಲ್ಲಿ. ಸಾಮಾನ್ಯ ನಗರ ಪ್ರದೇಶಗಳಲ್ಲಿ ಮಕ್ಕಳಿಗೆ ಹಾಲು ಕುಡಿಯಲ್ಲ ಅಂದಾಗ ಅದಕ್ಕೆ ಒಂದು ಹಣ್ಣನ್ನ ಸೇರಿಸಿ ನಾವು ಕೊಡೋ ಅಂತ ಒಂದು ಪದ್ಧತಿ. ಅದರಲ್ಲಿ ವಿಶೇಷವಾಗಿ ಬಾಳೆಹಣ್ಣನ್ನ ಹಾಕೊಟ್ರೆ ಅದರಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ, ರುಚಿನೂ ಚೆನ್ನಾಗಿ ಇರುತ್ತೆ. ಮಕ್ಕಳಿಗೆ ಏನಂತಂದ್ರೆ ಶಕ್ತಿ ಬೇಕು, ಯಾಕಂದ್ರೆ ಹೌದು ಹೌದು ಹೌದು. ಆ ರೀತಿಯಾಗಿ ಮಿಲ್ಕ್ ಶೇಕ್ ಗಳನ್ನ ಕೂಡ ಅದನ್ನ ಬಳಸ್ಕೊಳ್ಬಹುದು. ಆದ್ರಿಂದ ನಮ್ಮ ರೈತ ಬಾಂಧವರಿಗೆ ಮತ್ತೆ ರೈತ ಮಹಿಳೆಯರಿಗೆ ಈ ವಿಚಾರವನ್ನು ತಿಳಿಸೋಣ ಅಂತಂದು ತಮ್ಮೊಂದಿಷ್ಟೆಲ್ಲ ಕೇಳಿದೆ. ಉತ್ತಮವಾದಂಥ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ಗೀತಾ ಅವರೇ, ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಬಾಳೆಹಣ್ಣಿನಲ್ಲಿರುವ ಪೌಷ್ಟಿಕಾಂಶಗಳು ಮತ್ತು ಬಾಳೆಹಣ್ಣಿನಿಂದ ತಯಾರಿಸಬಹುದಾದ ಉತ್ಪನ್ನಗಳು ಈ ಕುರಿತು ಡಾಕ್ಟರ್ ಗೀತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ. ಕಾಫಿಯನ್ನು ಬಾಧಿಸುವಂಥ ಮುಖ್ಯವಾದ ಕೀಟಪೀಟಗಳಲ್ಲಿ ಕಾಫಿ ಕಾಯಿ ಕೊರಕ ಅಥವಾ ಬೆರ್ರಿ ಬೊರರ್ ಬಹಳ ಮುಖ್ಯವಾದಂಥದ್ದು. ಪ್ರೌಢ ಕಾಫಿ ಕೊರಕ ಕೀಟ ಕಪ್ಪು ಬಣ್ಣವನ್ನು ಹೊಂದಿರುತ್ತೆ, ಸುಮಾರು 1.5 ಮಿಲಿಮೀಟರ್ನಷ್ಟು ಉದ್ದ ಇರುತ್ತೆ. ಇದು ಎಳೆ ಕಾಯಿಗಳೇ ಅಲ್ಲದೆ ಬೆಳೀತಾ ಇರುವಂಥ ಕಾಯಿಗಳನ್ನು ಮತ್ತು ಹಣ್ಣುಗಳನ್ನು ಕೂಡ ಅದರ ನಾಭಿ ಭಾಗದಲ್ಲಿ ಕೊರೆದು ಒಳಗಡೆ ಸೇರಿಕೊಳ್ಳುತ್ತೆ. ಹೆಣ್ಣು ಕೀಟ ಒಳಗಡೆ ಸೇರದಂಥ ಬೀಜದಲ್ಲಿ ಸುರಂಗ ಮಾಡಿ ಸುಮಾರು 50 ಮೊಟ್ಟೆಗಳನ್ನು ಇಡುತ್ತೆ. 5-9 ದಿನದಲ್ಲಿ ಮೊಟ್ಟೆಯಿಂದ ಹೊರಗಡೆ ಬಂದಂಥ ಹುಳುಗಳು ಈ ಬೀಜವನ್ನು ತಿನ್ನೋದಕ್ಕೆ ಪ್ರಾರಂಭ ಮಾಡಿ 25-36 ದಿನದಲ್ಲಿ ಮೊಟ್ಟೆಯಿಂದ ಪ್ರೌಢಾವಸ್ಥೆಗೆ ಬರ್ತವೆ. ಹೆಣ್ಣು ಮತ್ತು ಗಂಡು ಕೀಟದ ಅನುಪಾತ ಸುಮಾರು 1:10 ಆಗಿರುತ್ತೆ. ಗಂಡು ಕೀಟ ಹಾರೋದಕ್ಕೆ ಅಶಕ್ತವಾಗಿರುತ್ತೆ, ಕಾಯಿಯಿಂದ ಹೊರಗಡೆ ಬರೋಲ್ಲ. ಈ ಕೀಟದ ಜೀವಿತಾವಧಿ ಸರಾಸರಿ 150 ದಿನ. ಆದ್ದರಿಂದ ಇದು ಭಾರತದ ವಾತಾವರಣದಲ್ಲಿ 1 ಋತುವಿನಿಂದ ಇನ್ನೊಂದು ಋತುವಿನ ಬೆಳೆಗೆ ಹರಡೋದಕ್ಕೆ ಶಕ್ತವಾಗಿರುತ್ತೆ. ಈ ಬೆರ್ರಿ ಬೋರರ್ ಕೀಟದ ಹಾವಳಿಯ ಲಕ್ಷಣಗಳಿಗೆ ಬಂದರೆ ಮುಖ್ಯವಾಗಿ ಈ ಒಂದು ಕೊರಕ ಎಳೆ ಮತ್ತು ಬಲಿತ ಕಾಯಿಗಳಿಗೆ ಹಾನಿಯನ್ನು ಉಂಟು ಮಾಡುತ್ತೆ. ಎಳೆ ಕಾಯಿಗಳಲ್ಲಿ ಅದು ವೃದ್ಧಿಯಾಗದಿದ್ದರೂ ಕೂಡ ಇದರಿಂದ ಹಾನಿಗೆ ಒಳಗಾದಂಥ ಕಾಯಿಗಳು ಕೆಳಗಡೆ ಬಿದ್ದು ಹಾಳಾಗ್ತವೆ. ಬೀಜ ಬಲಿತ ಮೇಲೆ ಕೀಟದ ವೃದ್ಧಿ ಪ್ರಾರಂಭವಾಗುತ್ತೆ. ತೋಟದಲ್ಲಿ ಕೊಯ್ಯದೆ ಬಿಟ್ಟಿರುವಂಥ ಕಾಯಿಗಳಲ್ಲಿ, ಹಾಗೆಯೇ ಕೊಯ್ಯುವಾಗ ನೆಲಕ್ಕೆ ಬಿದ್ದಂಥ ಕಾಯಿಗಳಲ್ಲಿ ಈ ಹುಳುಗಳು ಸೇರಿಕೊಳ್ತವೆ. ಹಾನಿಯ ತೀವ್ರತೆ ಹೆಚ್ಚಾದಾಗ 30-80% ಹಾನಿ ಉಂಟಾಗಿ ಬೆಳೆ ನಷ್ಟಕ್ಕೆ ಒಳಗಾಗುತ್ತೆ. ಈ ಕೀಟದ ಹಾವಳಿ ತೀವ್ರವಾಗಿದ್ದಾಗ 30-80% ಬೆಳೆ ನಷ್ಟ ಆಗೋದನ್ನು ನಾವು ಕಾಣಬಹುದು. ಸಾಮಾನ್ಯವಾಗಿ ಈ ಕಾಫಿ ಬೀಜದ ಒಂದು ಬೆಳೆ ಮಾತ್ರ ಹಾನಿಗೆ ಒಳಗಾಗಿರುತ್ತೆ. ಆದರೆ ಹಾವಳಿ ತೀವ್ರವಾಗಿದ್ದರೆ ಈ ಕಾಫಿ ಬೀಜದ ಎರಡೂ ಬೆಳೆಗಳು ಕೂಡ ಹಾನಿಗೆ ಒಳಗಾಗ್ತವೆ. ಮುಖ್ಯವಾಗಿ ಈ ಕಾಫಿ ಕಾಯಿಯ ಮೇಲ್ಭಾಗದ ಚಿಕ್ಕ ರಂಧ್ರಗಳಿಂದ ಹಾನಿಗೆ ಒಳಗಾದಂಥ ಕಾಯಿಗಳನ್ನು ಸುಲಭವಾಗಿ ಗುರುತಿಸಬಹುದು. ಇದು ಅರೇಬಿಕಾ ಮತ್ತು ರೋಬಸ್ಟ ಮತ್ತು ಬೇರೆ ಜಾತಿಯ ಕಾಫಿ ಬೆಳೆಯನ್ನು ಇದು ಹಾನಿ ಮಾಡುತ್ತೆ. ಈ ಕಾಫಿ ಕಾಯಿ ಕೊರಕ ಅಥವಾ ಬೆರ್ರಿ ಬೋರರ್ ಕೀಟದ ನಿರ್ವಹಣೆಗೆ ನಾವು ಸಾಂಪ್ರದಾಯಿಕ ಕ್ರಮಗಳನ್ನು ಅನುಸರಿಸಬಹುದು. ಅನುಕೂಲಕರ ವಾತಾವರಣ ಇದ್ದರೆ ಮತ್ತು ವರ್ಷಪೂರ್ತಿ ಕಾಫಿ ಕಾಯಿಗಳು ತೋಟದಲ್ಲಿದ್ದರೆ ಯಾವುದೇ ಅಡೆತಡೆಗಳಿಲ್ಲದಲೇ ವರ್ಷದಲ್ಲಿ ಹೆಚ್ಚು ಬಾರಿ ಇದು ವೃದ್ಧಿಯಾಗುತ್ತೆ. ಇದನ್ನು ತಡೆಯೋದಕ್ಕೆ ಸಕಾಲದಲ್ಲಿ ಒಂದು ಕಾಫಿ ಹಣ್ಣನ್ನು ಬಿಡದಂತೆ ಸಂಪೂರ್ಣವಾಗಿ ನಾವು ಕೊಯ್ಲು ಮಾಡಬೇಕು. ಈ ಕಾಫಿ ಕೊಯ್ಲಿನ ಸಮಯದಲ್ಲಿ ಈ ಕಾಫಿ ಹಣ್ಣುಗಳು ನೆಲಕ್ಕೆ ಬೀಳದಂತೆ ಚಾಪೆಗಳು ಅಥವಾ ಪಾಲಿಥಿನ್ ಹಾಳೆಗಳನ್ನು ಬಳಸಬೇಕು. ಹಾಗೆಯೇ ಕಾಫಿ ಕಾಯಿಯನ್ನು ನಾವು ಗಿಡದಲ್ಲಿ ಬಿಡಬಾರದು. ಮರ ಕಾಫಿಯನ್ನು ತಪ್ಪದೇ ಕೊಯ್ಲು ಮಾಡಬೇಕು. ಹಾನಿಗೆ ಒಳಗಾದಂಥ ಕಾಯಿಗಳನ್ನು 6 ಇಂಚು ಆಳದಲ್ಲಿ ಹೂಳಬೇಕಾಗತ್ತೆ ಅಥವಾ ಸುಡೋದ್ರ ಮೂಲಕ ನಾಶ ಮಾಡಬಹುದು. ಹದವಾದ ಕಸಿ ಮತ್ತು ಹಿತಮಿತವಾದ ನೆರಳು ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಅರಬಿಕಾ ಮತ್ತು ರೋಬಸ್ಟವನ್ನು ಮಿಶ್ರ ಬೆಳೆಯಾಗಿ ಮಾಡಿರುವಂಥ ತೋಟಗಳಲ್ಲಿ ವಿಶೇಷ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಅರಬಿಕಾ ಕಾಫಿಯ ಹಣ್ಣು ಬೇಗ ಬಲಿಯೋದ್ರಿಂದ ಕಾಫಿ ಕಾಯಿಕೊರಕ ಇದರಲ್ಲಿ ವೃದ್ಧಿಯಾಗಿ ಆನಂತರ ಸುಲಭವಾಗಿ ಈ ರೋಬಸ್ಟ ಬೆಳೆಗೆ ಹರಡುತ್ತೆ. ಆದ್ದರಿಂದ ಈ ಜೀವನ ಚಕ್ರವನ್ನು ನಾಶ ಮಾಡೋದಕ್ಕೆ ಪೂರ್ತಿಯಾಗಿ ಸಾಧ್ಯವಾಗೋದಿಲ್ಲ. ಕಾಫಿ ತೋಟದಲ್ಲಿ ಸಂಸ್ಕರಣೆ ಮಾಡುವಾಗ ತುಂಬ ಎಚ್ಚರಿಕೆಯನ್ನು ವಹಿಸಿ ನಾವು ಒಣಗಿಸಬೇಕು. ನಿಗದಿ ಮಾಡಿರುವಂಥ ತೇವಾಂಶ ಇರೋ ರೀತಿಯಲ್ಲಿ ಒಣಗಿಸಿದರೆ ಈ ಬೆರ್ರಿ ಬೋರರ್ ಕೀಟದ ವಿವಿಧ ಹಂತಗಳು ಕಾಯಲ್ಲೇ ನಾಶವಾಗ್ತವೆ. ಈಗ ಅರೇಬಿಕಾ ಮತ್ತು ರೋಬಸ್ಟ ಪಾರ್ಚ್ಮೆಂಟನ್ನು ನಾವು 10% ತೇವಾಂಶ ಇರೋ ರೀತಿಯಲ್ಲಿ ಒಣಗಿಸಬೇಕಾಗತ್ತೆ. ಅದೇ ಅರೇಬಿಕಾ ಚೆರ್ರಿ ಆದರೆ 10.5%, ರೋಬಸ್ಟ ಚೆರ್ರಿ ಆದರೆ 11% ತೇವಾಂಶ ಇರೋ ರೀತಿಯಲ್ಲಿ ನಾವು ಒಣಗಿಸಬೇಕಾಗತ್ತೆ. ಈ ಬೆರ್ರಿ ಬೋರರ್ ಕೀಟ ಇರುವಂಥ ಪ್ರದೇಶದಿಂದ ಈ ಕಾಫಿ ಹಣ್ಣುಗಳನ್ನು ಕೀಟಗಳು ಇಲ್ಲದೇ ಇರುವಂಥ ಪ್ರದೇಶಗಳಿಗೆ ಸಾಗಿಸಬಾರ್ದು. ಒಂದು ವೇಳೆ ಸಾಗಿಸೋದಾದರೆ ಚೆನ್ನಾಗಿ ಅವುಗಳನ್ನು ಒಣಗಿಸಿ ಧೂಪೀಕರಣ ಮಾಡಿ ಈ ಧೂಪೀಕರಣ ಮಾಡಿದಂಥ ಚೀಲದಲ್ಲೇ ನಾವು ಸಾಗಿಸಬೇಕಾಗತ್ತೆ. ಮರ ಕಾಫಿಯನ್ನು ತಪ್ಪದೇ ಕೊಯ್ಲು ಮಾಡಿ ಅಕಾಲಿಕವಾಗಿ ಬೆಳೆದಂಥ ಕಾಫಿ ಕಾಯಿಗಳನ್ನು ಸಂಗ್ರಹಿಸಬೇಕಾಗತ್ತೆ. ಇಲ್ಲದೇ ಇದ್ದರೆ ಈ ಕಾಫಿ ಕಾಯಿ ಕೊರಕಗಳಿಗೆ ಇದು ಆಶ್ರಯ ತಾಣವಾಗುತ್ತೆ. ಕಾಫಿ ಬೆರ್ರಿ ಬೋರರ್ ಬಳಕೆಗೆ ನಾವು ಬ್ರೋಕಾ ಬಲೆಗಳನ್ನು ಬಳಸ್ಕೋಬಹುದು. ಕಾಫಿ ಕೊಯ್ಲಿನ ಸಮಯದಲ್ಲಿ ಕಾಫಿ ಕಣದ ಸುತ್ತಲೂ ಹಾಗೆಯೇ ಕೊಯ್ಲಿನ ನಂತರ ತೋಟದಲ್ಲಿ ಹೆಕ್ಟೇರ್ಗೆ 30 ಈ ಬ್ರೋಕಾ ಬಲೆಗಳನ್ನು ನಾವು ಬಳಸ್ಕೋಬೇಕಾಗತ್ತೆ. ರೋಬಸ್ಟಾದಲ್ಲಿ ನೀರಾವರಿ ಕೊಡುವಂಥ ಸಮಯದಲ್ಲಿ ಈ ಬ್ರೋಕಾ ಬಲೆಗಳನ್ನು ಕಟ್ಟಬೇಕಾಗತ್ತೆ. ತೋಟದ ಕೆಲವು ಭಾಗದಲ್ಲಿ ಹಾಗೆಯೇ ಈ ಕಾಫಿ ಕಣದ ಸುತ್ತಲೂ ಅಲ್ಲಲ್ಲಿ ಕೆಲವು ಬಲೆಗಳನ್ನು ಅಳವಡಿಸೋದ್ರಿಂದ ಕಾಫಿ ಕಾಯಿಕೊರಕದ ಇರುವಿಕೆಯನ್ನು ನಾವು ಗುರುತಿಸಬಹುದು. ಬೆರ್ರಿ ಬೋರರ್ ನಿಯಂತ್ರಣಕ್ಕೆ ನಾವು ರಾಸಾಯನಿಕ ಕ್ರಮಗಳನ್ನು ಕೂಡ ಅನುಸರಿಸಬಹುದು. ಇದಕ್ಕಾಗಿ ಪೆಂಥೋಯೇಟ್ ಕೀಟನಾಶಕವನ್ನು ಪ್ರತಿ ಒಂದು ಬ್ಯಾರಲ್ಗೆ 300 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸಿಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಇದಕ್ಕೆ 200 ಮಿಲಿಲೀಟ್ರ್ನಷ್ಟು ಅಂಟು ದ್ರಾವಣವನ್ನು ಕೂಡ ನಾವು ಬೆರೆಸ್ಕೋಬೇಕಾಗತ್ತೆ. ಇದಕ್ಕೆ ಬದಲಾಗಿ ಫಿಪ್ರೋನಿಲ್ ಎನ್ನುವಂಥ ಒಂದು ಕೀಟನಾಶಕವನ್ನು ಪ್ರತಿ 200 ಲೀಟ್ರ್ ನೀರಿಗೆ 300 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸಿಕೊಂಡು ಸಿಂಪರಣೆಯನ್ನು ಕೈಗೊಳ್ಳಬಹುದು. ಇದಕ್ಕೂ ಕೂಡ 200 ಮಿಲಿಲೀಟ್ರ್ನಷ್ಟು ಅಂಟು ದ್ರಾವಣವನ್ನು ನಾವು ಬೆರೆಸಿಕೊಂಡು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಈ ಕಾಫಿ ಕಾಯಿಗಳು ಬೆಳೆದು ಈ ಬೆರ್ರಿ ಬೋರರು ಆ ಒಂದು ಕಾಯಿಯ ನಾಭಿಯ ಭಾಗದಲ್ಲಿ ರಂಧ್ರವನ್ನು ಕೊರೆದು ಒಳಗಡೆ ಹೋಗೋದಕ್ಕಿಂತ ಮುಂಚೆನೇ ನಾವು ರಾಸಾಯನಿಕವನ್ನು ಸಿಂಪರಣೆ ಮಾಡಬೇಕಾಗತ್ತೆ. ಮುಖ್ಯವಾಗಿ ಹೂವಾದ 120-150 ದಿನಗಳ ನಂತರ ಈ ಸಿಂಪರಣೆಯನ್ನು ನಾವು ಕೈಗೊಳ್ಳಬೇಕಾಗತ್ತೆ. ಅರೇಬಿಕಾದಲ್ಲಾದರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸಿಂಪರಣೆ ಕೈಗೊಳ್ಳಬೇಕು. ರೋಬಸ್ಟ ಕಾಫಿನಲ್ಲಾದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಈ ಸಿಂಪರಣೆಯನ್ನು ನಾವು ಕೈಗೊಳ್ಳಬೇಕಾಗತ್ತೆ. ಈ ಸಮಯದಲ್ಲಿ ಈ ಕೀಟ ಆ ಕಾಯಿಯ ತುದಿಯಲ್ಲಿ ಕುಳಿತುಕೊಂಡಿರುತ್ತೆ. ಜೈವಿಕ ಕ್ರಮಗಳಿಗೆ ಬಂದರೆ ಬೆವೇರಿಯಾ ಬ್ಯಾಸಿಯಾನ ಶಿಲೀಂಧ್ರವನ್ನು ಬಳಸಿ ಉತ್ತಮ ರೀತಿಯಲ್ಲಿ ಈ ಬೆರ್ರಿ ಬೋರರನ್ನು ನಾವು ಹತೋಟಿಗೆ ತರಬಹುದು. ಇದರ ಉತ್ಪಾದನೆ ಬಗ್ಗೆ ಮತ್ತು ಬಳಸೋದ್ರ ಬಗ್ಗೆ ರೈತ ಬಾಂಧವರು ಕಾಫಿ ಮಂಡಳಿಯಿಂದ ಮಾಹಿತಿಯನ್ನು ಪಡ್ಕೋಬಹುದು. ಮುಖ್ಯವಾಗಿ 40 ಗ್ರಾಂನಷ್ಟು ಈ ಬೆವೇರಿಯಾ ಬ್ಯಾಸಿಯಾನ ಶಿಲೀಂಧ್ರ ಬೀಜಾಣುಗಳನ್ನು ಪಾಲಿಪ್ರೊಫಿಲಿನ್ ಚೀಲದಲ್ಲಿ ತೆಗೆದುಕೊಂಡು 100 ಮಿಲಿಲೀಟ್ರ್ನಷ್ಟು ಅಂಟು ದ್ರಾವಣವನ್ನು ಅದಕ್ಕೆ ಸೇರಿಸಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ ಸ್ವಲ್ಪ ಪ್ರಮಾಣದ ನೀರನ್ನು ಬೆರೆಸಿ ಗಂಟುಗಳು ಇಲ್ಲದಂತೆ ನಾವು ಅದನ್ನು ಕಲಕಿ ಆನಂತರ 200 ಲೀಟ್ರ್ ನೀರಿನಲ್ಲಿ ಬೆರೆಸ್ಕೊಂಡು ಚೆನ್ನಾಗಿ ಕಲಕಬೇಕಾಗತ್ತೆ. ಅಕ್ಕಿಯಲ್ಲಿ ಬೆಳೆಸಿದಂಥ ಶಿಲೀಂಧ್ರವನ್ನು ನಾವು ತಕ್ಷಣ ಉಪಯೋಗಿಸ್ಕೋಬೇಕು ಅಂದರೆ 1 ಕಿಲೋಗ್ರಾಂನಷ್ಟು ಅಕ್ಕಿಯಲ್ಲಿ ಬೆಳೆದಂಥ ಶಿಲೀಂಧ್ರವನ್ನು ಪುಡಿ ಮಾಡಿ ಮುಚ್ಚಳ ಹೊಂದಿರುವಂಥ ಡಬ್ದಲ್ಲಿ ಹಾಕ್ಕೋಬೇಕು. ಇದಕ್ಕೆ 100 ಮಿಲಿಲೀಟ್ರ್ನಷ್ಟು ಅಂಟನ್ನು ಹಾಗೆಯೇ 2 ಲೀಟ್ರ್ನಷ್ಟು ನೀರನ್ನು ಸೇರಿಸ್ಕೋಬೇಕು. ಮುಚ್ಚಳವನ್ನ ಭದ್ರಪಡಿಸಿ ಚೆನ್ನಾಗಿ ಕುಲುಕಬೇಕು. ಈ ರೀತಿ ನೀರನ್ನ ಸೇರಿಸಿ ಕುಲುಕಿ ಸೋಸಿದ್ರೆ ಹೆಚ್ಚಿನ ಶಿಲೀಂಧ್ರ ಜೀವಾಣುಗಳನ್ನು ನಾವು ಪಡಿಬಹುದು. ಆನಂತರ 200 ಲೀಟರ್ ನೀರನ್ನು ಸೇರಿಸಿ ಸೂಕ್ತವಾದ ಸಿಂಪರಣಾ ಯಂತ್ರಗಳನ್ನು ಬಳಸಿ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇದಕ್ಕೆ ಸರಿಯಾದಂಥ ನಾಜಲ್ಗಳನ್ನು ಕೂಡ ನಾವು ಬಳಸ್ಕೋಬೇಕಾಗತ್ತೆ. ಈ ಬೆವೇರಿಯಾ ಬ್ಯಾಸಿಯಾನ ಶಿಲೀಂಧ್ರದ ಸಿಂಪರಣೆ ಬೇರೆ ಕೀಟನಾಶಕಗಳಿಗಿಂತ ಭಿನ್ನವಾಗಿರುತ್ತೆ. ವಾತಾವರಣದಲ್ಲಿ ಸಿಂಪರಣೆ ಮಾಡಿದ ಗಿಡದ ಭಾಗದಲ್ಲಿ ಬೇಗನೆ ಉಳುವಿಕೆಯನ್ನು ಇದು ಕಳೆದುಕೊಳ್ಳೋದ್ರಿಂದ ಕೀಟಗಳ ಮೇಲೆ ಈ ದ್ರಾವಣ ಚೆನ್ನಾಗಿ ಬೀಳೋದು ಬಹಳ ಅತ್ಯಗತ್ಯ. ಈ ಶಿಲೀಂಧ್ರದ ಸಿಂಪರಣೆ ಪರಿಣಾಮವಾಗಿ 10 ದಿನಗಳಲ್ಲಿ ಸತ್ತಂಥ ಕೀಟಗಳ ಮೇಲೆ ಬಿಳಿಯಾಗಿ ಬೆಳೆದಂಥ ಶಿಲೀಂಧ್ರವನ್ನು ನಾವು ಬರಿಗಣ್ಣಿಂದ ನೋಡಬಹುದು. ತೋಟದಲ್ಲಿ ಕಾಯಿಕೊರಕದ ಮೇಲೆ ಈ ಸಿಂಪರಣೆಯಿಂದ 80% ಪರಿಣಾಮವನ್ನು ಪಡಿಬಹುದು. ಕೀಟನಾಶಕಕ್ಕಿಂತ ಮಿಗಿಲಾದ ಉಪಯೋಗ ಅಂದರೆ ಈ ಶಿಲೀಂಧ್ರ ಈ ಕೀಟ ಬಾಧಿತ ಕಾಯಿಗಳ ಒಳಗಿರುವಂಥ ಕೀಟದ ವಿವಿಧ ಹಂತಗಳನ್ನು ಕೂಡ ಕೊಲ್ಲುತ್ತೆ. ಆನಂತರದ ದಿನದಲ್ಲಿ ಉತ್ಪತ್ತಿಯಾಗುವಂಥ ಬೀಜಾಣುಗಳು ಬೇರೆ ಕಾಯಿಗಳಲ್ಲಿರುವಂಥ ಈ ಕಾಯಿಕೊರಕವನ್ನು ನಾಶ ಮಾಡ್ತವೆ. ಆದ್ದರಿಂದ ಈ ಕಾಫಿ ತೋಟದಲ್ಲಿ ಶಿಲೀಂಧ್ರದ ದ್ರಾವಣದ ಸಿಂಪರಣೆಯನ್ನು ಕಾಫಿ ಕಾಯಿಗಳು ಹಣ್ಣಾಗುವವರೆಗೂ ಕೂಡ ಅಂದರೆ ಆಗಸ್ಟ್ ತಿಂಗಳಿನಿಂದ ಅಕ್ಟೋಬರ್ ತಿಂಗಳವರೆಗೆ 30°C ಕಡಿಮೆ ಉಷ್ಣತೆ 70%ಕ್ಕಿಂತ ಹೆಚ್ಚು ತೇವಾಂಶ ಇದ್ದಾಗ ಸಿಂಪರಣೆ ಮಾಡಿದರೆ ಉತ್ತಮ ಫಲವನ್ನು ನಾವು ನಿರೀಕ್ಷಿಸಬಹುದು. ಚಳಿಗಾಲದಲ್ಲಿ ಬೀಳುವಂಥ ಮಂಜು ಮತ್ತು ಇಬ್ಬನಿ ಹಾಗೆಯೇ ಕಾಯಿಕೊರಕದ ರಂಧ್ರದಲ್ಲಿ ತೇವಾಂಶದಿಂದ ಕೂಡಿದಂಥ ವಾತಾವರಣ ಈ ಬೆವೇರಿಯಾ ಬ್ಯಾಸಿಯಾನ ಶಿಲೀಂಧ್ರದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಶಿಲೀಂಧ್ರದ ದ್ರಾವಣ ತಯಾರಿಸುವಾಗ ಮತ್ತು ಸಿಂಪರಣೆ ಮಾಡುವಾಗ ಆ ಸಿಂಪರಣೆ ಮಾಡುವಂಥವರು ಮೂಗಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಸಿಂಪರಣೆ ಮಾಡೋದು ಬಹಳ ಮುಖ್ಯ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 25,900 ರೂಪಾಯಿಯಿಂದ 26,600 ರೂಪಾಯಿ, ಅರೇಬಿಕಾ ಚೆರಿ 14,800 ರೂಪಾಯಿಯಿಂದ 16,500 ರೂಪಾಯಿಗಳು, ರೊಬಸ್ಟಾ ಪಾರ್ಚ್ಮೆಂಟ್ 21,800 ರೂಪಾಯಿಯಿಂದ 22,600 ರೂಪಾಯಿ, ರೊಬಸ್ಟಾ ಚೆರಿ 12,000 ರೂಪಾಯಿಯಿಂದ 13,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ರೈತ ಬಾಂಧವರೇ, ನಾಳಿನ ಕೃಷಿ ರಂಗದಲ್ಲಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಲೆನಾಡು ಅಡಿಕೆ ಬೆಳೆಗಾರರ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಬಳಿಕ ಕಾಫಿ ಕೀಟ ಪೀಡೆ ನಿರ್ವಹಣೆ ಕುರಿತ ಮಾಹಿತಿ ಕೇಳುವಿರಿ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸುದ್ದಿ ಜುಂಪೆ ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಅತ್ಯಾಧುನಿಕ ಕಲಿಕಾ ಸಾಧನಗಳನ್ನು ಹೊಂದಿದ್ದು ನುರಿತ ಬೋಧಕ ವರ್ಗ, ಸುಸಜ್ಜಿತ ಲ್ಯಾಬ್, ಪಿಕಪ್ ಡ್ರಾಪ್, ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯವಿದೆ. ಮುಂದಿನ ವರ್ಷಕ್ಕೆ ದಾಖಲಾತಿಗಳು ಆರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9481909533, 9449829293 ಅಥವಾ jgcs.co.in. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆನವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಇಲಾಖೆ, ಉಪನಿರ್ದೇಶಕರ ಕಚೇರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರ ಕೂಡು ಕೂಟಲಿ ನಾಡ್ದು 18 ಬೆಳಿಗ್ಗೆ 10 ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಆಟೋಟ ಕೂಡಿಗೆ ಡಯಟ್ ಸಭಾ ಬಾಡಿಲಿ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು, ಶಾಸಕರು, ಸಂಸದರು ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಇದೇ ಮಾರ್ಚ್ ತಾರೀಕು 21ರಿಂದ ಬರುವ ತಿಂಗಳ ಏಪ್ರಿಲ್ ತಾರೀಕು 4ಕ್ಕೆ ಮುಟ್ಟ ನಡೆಯುವ ಎಸ್ಎಸ್ಎಲ್ಸಿ ಪರೀಕ್ಷೆನ ಸರಿಯಾಗಿ ವ್ಯವಸ್ಥಿತವಾಗಿ ನಡೆಸೋಕು, ಯಾವುದೇ ತರಹದ ತಾಪತ್ರೆಗಾಗದಂಗೆ ನಿಗದಕಣಿ. ಕಳೆದ ಸಲದಂಗೆ ಈ ವರ್ಷನೂ ಪರೀಕ್ಷೆನ ಸರಿಯಾಗಿ ನಡೆಸಿತ್ತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ವೆಂಕಟರಾಜವು ಸೂಚನೆ ಕೊಟ್ಟಳು. ವಿರಾಜಪೇಟ್ಲಿರುವ ಮಾಜಿ ಸೈನಿಕರ ಇಸಿಎಚ್ಎಸ್ ಪಾಲಿಕ್ಲಿನಿಕ್ನ ಡಾಕ್ಟರ್ಗ ನಾಳೆಯಿಂದ ತಾರೀಕು 20ಕ್ಕೆ ಮುಟ್ಟ ಇರುದುಲೆತ್ತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಮಡಿಕೇರಿ ಆಕಾಶವಾಣಿ ಕೇಂದ್ರದಲ್ಲಿ ಇಂದು ಬೆಳಿಗ್ಗೆ ಇದು ಪರೀಕ್ಷಾ ಸಮಯ ಅಂತ ಹೇಳುವ ವಿಷಯದ ಕುರಿತು ಫೋನ್ ಇನ್ ಕಾರ್ಯಕ್ರಮ ನಡೆದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹೆಸರು ಪಡೆದ ವೃತ್ತಿ ಮಾರ್ಗದರ್ಶಕರು ಹಾಗೆ ವ್ಯಕ್ತಿತ್ವ ವಿಕಸನ ತರಬೇತುದಾರರಾದ ಆರ್ಕೆ ಬಾಲಚಂದ್ರವು ಕೂಡಿಯಾಡಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರನ ಕೊಟ್ಟು ಬೆಳಕ ಹುಡುಕುತ್ತಾ ಪರೀಕ್ಷೆ ಬರೆಯುವ ಮಕ್ಕಳಿಗೆ ಧೈರ್ಯನ ತುಂಬಿಸುವ ಉದ್ದೇಶದಿಂದ ನಡೆದ ಈ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿನ ಪ್ರಸಾರ ನಿರ್ವಾಹಕರಾದ ಎಂ ಶಕುಂತಲಾವು ನಡೆಸಿಕೊಟ್ಟು. ಕುಶಾಲನಗರ ಲಯನ್ಸ್ ಕ್ಲಬ್ ಮತ್ತು ಗೌಡ ಸಮಾಜದ ಕೂಡುಕೂಟಲಿ ಕರ್ನಾಟಕ ರತ್ನ ಡಾ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಮುಟ ಕುಶಾಲನಗರ ಗೌಡ ಸಮಾಜಲಿ ರಕ್ತದಾನ ಶಿಬಿರ, ಬಿಪಿ, ಶುಗರ್ನ ತಪಾಸಣೆ ಹಾಗೆ ಜಾಗೃತಿ ಶಿಬಿರ ಏರ್ಪಾಡಾಟು. ಸಾರ್ವಜನಿಕರು ಈ ಶಿಬಿರದ ಲಾಭನ ಪಡ್ಕೊಳಕ್. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಹಾಗೆ ಅಮ್ಮತ್ತಿ ಕೊಡವ ಸಮಾಜದ ಕೂಡುಕೂಟಲಿ ಇದೇ ತಾರೀಕು 29 ಮತ್ತು 30ಕ್ಕೆ 2 ದಿನ ಅಮ್ಮತ್ತಿ ಕೊಡವ ಸಮಾಜಲಿ ಅಕಾಡೆಮಿನ ಅಧ್ಯಕ್ಷ ಅಜಿನಿಕಂಡ ಸಿ ಮಹೇಶ್ ನಾಚಯ್ಯ ಅವರ ಅಧ್ಯಕ್ಷತೆಯಲ್ಲಿ ಕೊಡವ ಬಲ್ಯನ ಮೇಜಂಬರ ಹಾಗೆ ಸಾಂಸ್ಕೃತಿಕ ಹಬ್ಬ ಏರ್ಪಾಡಾಟು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಕೊಡುವ 2022-23 ಮತ್ತು 2023-24 ಸಾಲಿನ ಗೌರವ ಇನಾಮ್ ಹಾಗೆ ಪುಸ್ತಕ ಇನಾಮ್ಗೆ ಆಯ್ಕೆಯಾದವರ ಹೆಸರು ಪ್ರಕಟ ಔಟು. ಕೊಡವ ಸಂಸ್ಕೃತಿ ಪಾಟು ಪಡಿಪು ಕ್ಷೇತ್ರಕ್ಕೆ ಕೋಡಿಮಣಿಯಂಡ ತಮ್ಮುಣಿ ಬೋಪಯ್ಯ, ಕೊಡವ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಕಾಟಿಮಾಡ ಜಿಮ್ಮಿ ಅಣ್ಣಯ್ಯ, ಕೊಡವ ಜಾನಪದ ಕ್ಷೇತ್ರಕ್ಕೆ ಚೇನಂಡ ರಘು ಉತ್ತಪ್ಪ, ದಾನಧರ್ಮ ಸಮಾಜ ಸೇವಾ ಕ್ಷೇತ್ರಕ್ಕೆ ಕೈಬುಲಿರ ಪಾರ್ವತಿ ಬೋಪಯ್ಯ, ಕೊಡವ ಆಟುಪಾಟು ಸಂಸ್ಕೃತಿ ಕ್ಷೇತ್ರಕ್ಕೆ ಚಿಯಕ್ಕಪ್ಪುವಂಡ ಬಿ ದೇವಯ್ಯ, ಜನಸೇವಾ ಕ್ಷೇತ್ರಕ್ಕೆ ಹೀರಕುಟ್ಟಡ ಟಸಿ ಸದನ್ ಆಯ್ಕೆಯಾಗಳು. ಪುಸ್ತಕ ಇನಾಮ್ಗೆ ಮಾಚಮಾಡ ಲಾಲಾ ಕುಟ್ಟಪ್ಪ ಔಬರ್ದ, ಮುಪಾಜೆ ನಿಘಂಟು ಐಚಂಡ ರಶ್ಮಿ ಮೇದಪ್ಪ ಔಬರ್ದ, ಸಂಸ್ಕೃತಿ ರಾಪಿಣ್ಯ ಧಾರ್ಮಿಕ ಹಿನ್ನೆಲೆಲು ಕೊಡವಡ ಐನ್ಮನೆ ಅಧ್ಯಯನ ಗ್ರಂಥ ಪುಸ್ತಕ, ಕೊಟ್ಟುಕತ್ತಿರ ಪ್ರಕಾಶ್ ಕಾರ್ಯಪ್ಪ ಔಬರ್ದ ನಾಡ ಕೊಡಗು ಕಾದಂಬರಿ, ಹಂಗೆ ಚೊಟ್ಟೆಯಂಡ ಲಲಿತಾ ಕಾರ್ಯಪ್ಪ ಔಬರ್ದ ಅಜ್ಞಾನ ಅಂತ ಹೇಳೋ ಪುಸ್ತಕ ಈ ನಮಗೆ ಆಯ್ಕೆ ಔಟು. ಹೋಮ್ಸ್ಟೇಗಳ ನೋಂದಣಿಗೆ ನಿಯಮಗಳ ತುಂಬಾ ಸಡಲ ಮಾಡ್ರು, ಇದರ ಕುರಿತು ಸರಿಯಾಗಿ ನಿಗಾ ತಗೊಳ್ಳದೆ ಇನ್ನೂ ನೋಂದಣಿ ಮಾಡಿಸಿದ ಹೋಮ್ಸ್ಟೇಗಳ ವಿರುದ್ಧ ಸರಿಯಾದ ಕಠಿಣ ಕ್ರಮ ತಗೊಂಡವೆತ್ತ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನವು ಎಚ್ಚರಿಸಿಡೋ. ಮಡಿಕೇರಿ ಮೈತ್ರಿ ಹಾಲ್ಲಿ ಮಡಿಕೇರಿ ತಾಲೂಕಿನ ಹೋಮ್ಸ್ಟೇಗಳ ಹಾಗೆ ವಸತಿ ಗೃಹಗಳ ಮಾಲೀಕರ ಸಭೆಯಲ್ಲಿ ಅವು ಮಾತಾಡಿ ಪೊಲೀಸ್ ಇಲಾಖೆಯಲ್ಲಿ ಈ ಹಿಂದೆ ನೋಂದಣಿಗೆ 18 ನಿಯಮಗಳ ಕೊಟ್ಟಿದ್ದು, ಆದರೆ ಇದೀಗ ಬೇರೆ 3 ನಿಯಮಗಳ ಮಾತ್ರ ಪಾಲನೆ ಮಾಡಿಕೆ ಸೂಚನೆ ಕೊಟ್ಟಳು. ಅನಧಿಕೃತ ಹೋಮ್ಸ್ಟೇಗಳಲ್ಲಿ ಪ್ರವಾಸಿಗರು ಇಲ್ಲರೆ ಬೇರೆ ಯಾರಂದಾರು ಬ್ಯಾಡದ ಅನಾಚಾರಗ ಕಂಡು ಬಂದರೆ ಅದರ ಮಾಲೀಕರೇ ಕಾರಣತ್ತ ಪೊಲೀಸ್ ವರಿಷ್ಠಾಧಿಕಾರಿಗ ಹೇಳ್ದು. ಸಭೆಯಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕೆಎಸ್ ಸುಂದರ್ ರಾಜವು ಸೇರಿದಂಗೆ ಸಂಬಂಧಪಟ್ಟವು ಮುಖ್ಯಪಟ್ಟವು ಹಾಜರಿದ್ದು. ನೆಸ್ಲೆ ಇಂಡಿಯಾ ಲಿಮಿಟೆಡ್ ಮತ್ತು ಹಾಕಿ ಕೂರ್ಕ್ ಇವರ ಕೂಡುಕೂಟಲಿ ಇದೇ ತಾರೀಕು 21ರಿಂದ 23ಕ್ಕೆ ಮುಟ ಗೋಣಿಕೊಪ್ಪ ಕಾವೇರಿ ಕಾಲೇಜಿನ ಆಟದ ಬಣಿಲಿ ನೆಸ್ಕೆಪೆ ಕೊಡಗು ಕಪ್ ಹಾಕಿ ಆಟ ಏರ್ಪಾಡಾಟು. ಇಲ್ಲಿಗೆ ಇದನ್ನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಇದು 304ನೇ ಕೊಡಗು ಜೇನು ಮತ್ತು ಮೇಣ ಉತ್ಪಾದಕರ ಸಹಕಾರ ಮಾರಾಟ ಸಂಘ ನಿಯಮಿತ ವಿರಾಜಪೇಟೆ ಇವರ ಪ್ರಕಟಣೆ. ಸಂಘದಲ್ಲಿ 0.22 ಕೋವಿ ತೋಟ ಮತ್ತು 12 ಬೋರ್ ಕೋವಿ ತೋಟಗಳನ್ನು ಮಾರಾಟ ಮಾಡುತ್ತಿದ್ದು, ಖರೀದಿಸ ಬಯಸುವವರು ತಮ್ಮ ಅಧಿಕೃತ ಲೈಸೆನ್ಸ್ ಅಥವಾ ಎಕ್ಸಂಪ್ಷನ್ ವಿವರವನ್ನು ಸಂಘದ ಕಚೇರಿಯಲ್ಲಿ ನೀಡಿ ಖರೀದಿಸಬಹುದಾಗಿದೆ ಎಂದು ವ್ಯವಸ್ಥಾಪಕರು ತಿಳಿಸಿರುತ್ತಾರೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರೆಸ್ ರೋಡ್, ಮೈಸೂರು. ಚಾಣಕ್ಯ ಕೋಚಿಂಗ್ ಸೆಂಟರ್ ವತಿಯಿಂದ ಸಿಇಟಿ ನೀಟ್ ಜೆಇಇಗೆ ವಿರಾಜಪೇಟೆಯಲ್ಲಿ ಮಾರ್ಚ್ 21ರಿಂದ ಕ್ರಾಶ್ ಕೋರ್ಸ್ ನಡೆಸಲಾಗುವುದು. ದಕ್ಷಿಣ ಕನ್ನಡ ಉಡುಪಿ ಹಾಗೂ ಮೈಸೂರಿನ ಪ್ರಸಿದ್ಧ ಕಾಲೇಜುಗಳ ಉಪನ್ಯಾಸಕರ ತಂಡ ತರಬೇತಿ ನೀಡಲಿದೆ. ಆಸಕ್ತರು ಮಾಹಿತಿಗೆ ಸಂಪರ್ಕಿಸಿ 8774-96007. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಕುಂಜಲಗಿರಿ ಗ್ರಾಮತ್ರ ಕೋಣೇರಿ ಮಾಡು ಅಯ್ಯಪ್ಪ ಚೌಂಡಿ ಪಿಂಜ ಕುರುಂದೇವಡನಮ್ಮೆ ಇದೇ 16 ಪಿಂಜ 17 ನಾರಾಜ ಪಿಂಜ ತಿಂಗಳ ಚನರ್ಪ 16 ನಾರಾಜ ಮಜ್ಜನ 4 ಕೇರಿಂಜ ಹತ್ತು ಪೋರಾಟ ಬದಿತ್ತು ನಮ್ಮ ಕೂಡೋ ದೇವಪುರಮಯಪ್ಪ ಪಿಂಜ ಬೈಟ್ ಬಾರಣಿ 17 ತಿಂಗಳಾಚೆ ಮಜ್ಜನ ತೆಂಗೆಬೊಡಿ ತೆಂಗೆಪೋರು ಕುರುಂದ ಪಿಂಜ ಪೂತ ದೇವಡ ಕಳಿ ಪಿಂಜ ದೇವ ಕುಳಿಪ್ಪು ಕೊಯ್ಮೆ ನಡಪದುಂಡು. ನಾರರ ಭಕ್ತ ಮಾಜನ ಏರ ಕಣಕಲ್ ಬಂದಿತ್ತು ನಮ್ಮೇಲೆ ಕೂಡಿ ಆರಿತು ದೇವಡ ಆಶೀರ್ವಾದ ಪಡೆದುಂಡು. ತಕ್ಕಂಗ ಪಿಂಜ ದೇವಸ್ಥಾನ ಯೂನಿಯನ್ ಸಂಘತ್ರ ಆಡಳಿತ ಮಂಡಳಿಕಾರ ಕಟ್ಟಣಿತ್ತು. ಮಾರ್ಚ್ 7 ಮರಣಪಟ್ಟ ಟಿ ಶೆಟ್ಟಿಗೇರಿ ಒಗರೆ ಕಾರಳಾನ ಚಟ್ಟಂಡ ಸಾಬು ಕಾರ್ಯಪ್ಪ ಇಂಡ ಮಾದ ಕಾರ್ಯ ನಾಳೆ ತಿಂಗಳಾಚೆ ಪೊಲಕ 11 ಗಂಟೆಗೆ ಐಂಡ ಸ್ವಂತ ಮನೆಯಲ್ಲಿ ನಡಪ. ಒಕಕಾರ ಊರುಕಾರ ಬಿಂದು ಚೆಂಗಾದಿಯಲ್ಲ ಇದನ್ನೇ ಆಹ್ವಾನಂದ ಗ್ಯಾನ ಮಾಡಿದ್ದು ಬರೋನುಂದು ಐಂಡ ಮಕ್ಕ ಚಟ್ಟಂಡ ಅರುಣ ಅಶೋಕ ಪಿಂಜ ಸಂಸಾರ ಕಾರ ಕಟ್ಟಂಡಿತು. ಪಾರಾಯಣ ಕೊಳಂಜಗಿರಿ ಗ್ರಾಮ ಶ್ರೀ ಭದ್ರಕಾಳಿ ಪಿಂಜ ಚಾಮುಂಡಿ ದೇವಡ ಮೀನ್ಯಾರು ನಮ್ಮರ ಮಾರಿಪತ್ಲು 17 ತಿಂಗಳಾಚೆ ಬೈಟ್ 8 ಗಂಟೆಗೆ ಕೊಟ್ಟಿಪಾಡು 18 ಚೌವಾಚೆ ಮಜ್ಜನ ದಂಡು ಗಂಟೆಗೆ ಬನ್ನಡಿಲು ಕೂಡಿತ್ತು ಹತ್ತು ಪಾರಾಟತೊಡೆ ದೇವಸ್ಥಾನಕ್ಕೆ ಪೋಪು ಅಂದು ಬೈಟ್ ಇಂಜ ಪೊಲಕ ಕೆತ್ತರೆ ದೇವಡ ಕೋಲ 19:14 ಪೊಲಕ 8:30 ಚಾಮುಂಡಿ ವಿಷ್ಣುಮೂರ್ತಿ ದೇವಡ ಮೇಲೇರಿ ಬೋವು ಮಜ್ಜನ 1 ಗಂಟೆಗೆ ಚಾಮುಂಡಿ ಸ್ಥಾನಕ್ಕೆ ಪೋಪು ಭಕ್ತ ಮಾಜನ ಎಲ್ಲ ಬಂತು ದೇವಡ ಆಶೀರ್ವಾದ ಪಡೆದು ತಕ್ಕ ಮುಖ್ಯಸ್ಥಂಗ ಕಟ್ಟಂಡಿತು. ವಿಲಾಸಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಜರ್ಸ್, ಸೂಟ್ಸ್ ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್ ವಿಲಾಸಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಕವನ್ 9606017186. ಕಾವೇರಿ ಎಸ್ಟೇಟ್ ಕೊಳಕೇರಿ ನಾಪೋಕ್ಲು. ಪ್ರಕೃತಿ ಮಡಿಲಲ್ಲಿ ಆರಾಮದಾಯಕ ವಾಸ್ತವ್ಯಕ್ಕಾಗಿ ಪ್ರೀಮಿಯಂ ಕ್ಯಾಟಗರಿ ರೂಮ್ಸ್, ಸ್ವಿಸ್ ಟೆಂಟ್ ಕಾಟೇಜಸ್ ಲಭ್ಯ. ರೆಸ್ಟೋರೆಂಟ್ ನಲ್ಲಿ ರುಚಿಕರವಾದ ವಿಶೇಷ ಊಟೋಪಚಾರ, ವಿಶೇಷ ಸಂದರ್ಭಗಳನ್ನು ಆನಂದಿಸಲು ಸಣ್ಣ ಪಾರ್ಟಿಗಳನ್ನು ಆಯೋಜಿಸಲು ಸುಂದರ ಸ್ಥಳ, ನಿಮ್ಮ ಬೇಡಿಕೆಗೆ ತಕ್ಕಂತೆ ಕ್ಯಾಟರಿಂಗ್ ಸೌಲಭ್ಯ. ಸಂಪರ್ಕಿಸಿ ಕಾವೇರಿ ಎಸ್ಟೇಟ್ ಕೊಳಕೇರಿ ನಾಪೋಕ್ಲು. ಕಾಲ್ ರೀನಾ ನಾಣಯ್ಯ 9972488275. ಅಪ್ಪಚಿರ ರಮಿ ನಾಣಯ್ಯ 8762345537. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿನುಳ್ಳು ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಕೊಡೋ ಒಕ್ಕಡೊಕ್ಕಡ ನಡ್ರ ಹಾಕಿ ಕಳಿಕೂಟತ್ರ 25ನೇ ಕಾಲತ್ರ ಬೊಳ್ಳಿ ನಮ್ಮೆರ ಸಂಭ್ರಮತ್ ಮುದ್ದಂಡ ಕಪ್ ಹಾಕಿ ನಮ್ಮೆ ಮಡಿಕೇರಿ ನಗರತ್ ಆಕೇರಿ ಹಂತತ್ರ ಸಿದ್ಧತೆ ನಡೆದಂಡಿಂಜಿತ್. ಇಕ್ಕಕಲೆ ದಾಖಲೆರ ಮುನ್ನಿಟ್ಟು ಅಳುದು ತಂಡಕರ ನೋಂದಣಿ ಮಾಡಿಟ್ಟಿತ್ತು. ಕೊಡವ ಹಾಕಿ ನಮ್ಮ ಅಕಾಡೆಮಿರ ಅಧ್ಯಕ್ಷ ಪಾಂಡಣ್ಣ ಕೆ ಬೋಪಣ್ಣ ಅರಿಸಿಟ್ಟಿತ್ತು. ಕಂಜಕುರಿ ಕುಂಡಿಯೋಳಂಡ ಹಾಕಿನ ಮೇಲೆ ಮುನ್ನಿಟ್ಟು 60 ತಂಡಕಾರ ಕೂಡಿ ಅಡಿತಿಂಜತ್. ಈ ಕುರಿ ಮುದ್ದಂಡ ಹಾಕಿನ ಮೇಲೆ 10 ತಂಡಕಾರ ಅವರ ಆಯ್ತು. ನೋಂದಣಿ ಮಾಡಿಯವಕ್ಕೂ ಇದೇ 18 ಆಕೇರಿ ನಾಳಂಕೆ ಆಯ್ತಿಪ್ಪ ಅಂದು ನಿನಾದ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವು ಅರಿಸಿಟ್ಟಿತ್ತು. ಈ ಕಳಿಕೂಟ March 28 April 27 ಮೂಂದು ಪರಂಬುಲ್ ನಡಪ. March 28 ಉದ್ಘಾಟನೆ ಪ್ರದರ್ಶನ ಕಳಿಕೂಟ ಆಯ್ತು. ಕೊಡವ ಹಾಕಿ ಅಕಾಡೆಮಿ 11 ಪಿಂಜ ಇಕ್ಕಾಯ್ತು ರಾಷ್ಟ್ರೀಯ ಮಟ್ಟದಲ್ಲಿ ಇನಾಮ್ ಪಡೆದ ಕರ್ನಾಟಕ 11 ತಂಡದ ನಡಲು ನಡಪ. ಉದ್ಘಾಟನಾ ಸಮಾರಂಭದಲ್ಲಿ ಕೈಂಜ ಹಾಕಿನ ಮೇಲೆ ಗಿನ್ನಿಸ್ ದಾಖಲೆ ಮಾಡಿದ ಕುಂಡಿಯೋಳಂಡ ಒಕ್ಕಕರಳ ಸನ್ಮಾನ ಮಾಡಿತು, ಗೌರವ ಒಪ್ಪಿಸಿಡು ಅಂದು ಅವು ಅರಿಸಿಟ್ಟಿತ್ತು. ಕುಶಾಲನಗರ ಲಯನ್ಸ್ ಕ್ಲಬ್ ಪಿಂಜ ಗೌಡ ಸಮಾಜತರ ಆದ ನೆಂಜ ಕರ್ನಾಟಕ ರತ್ನ ಯೂತ್ ಐಕಾನ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಂಗಡ ಪುಟ್ಟನ ದಿನತ್ರ ಮಾರಿಪತ್ತು. ನಾಳೆ ಚೌರ್ಯದಾನ ಶಿಬಿರ, ಮಧುಮೇಹ, ಚೌರ್ಯರ ಒತ್ತಡ ತಪಾಸಣಾ ಪಿಂಜ ಜಾಗೃತಿ ಶಿಬಿರ ಕುಶಾಲನಗರ ಗೌಡ ಸಮಾಜ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಿತು ಎಂದು ಕುಶಾಲನಗರ ಲಯನ್ಸ್ ಕ್ಲಬ್ ಅಧ್ಯಕ್ಷೆ ಡಾಕ್ಟರ್ ಪ್ರವೀಣ್ ದೇವರಗೊಂಡ ಸೋಮಪ್ಪ ಅರಿಸಿಟ್ಟಿತ್ತು. ಮೈಸೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 275 ಮಡಿಕೇರಿಯಿಂದ ಸಂಪಾಜಕತ್ನೆ 21 ಜಾಗತ್ ತಡೆಗೋಡೆ ಮಾಡೋಕೆ ಕೇಂದ್ರ ರಸ್ತೆ ಸಾರಿಗೆ ಪಿಂಜ ಹೆದ್ದಾರಿ ಸಚಿವಾಲಯ ಅನುಮೋದನೆ ಕೊಡ್ತಿತ್ತು. ಸದ್ಯತ್ಲೇ ಕಾಮಗಾರಿ ಶುರುವಾಪ. ರಾಷ್ಟ್ರೀಯ ಹೆದ್ದಾರಿ 275 ಮಡಿಕೇರಿಯಿಂದ ಸಂಪಾಜಕತ್ನೆ ಮಳೆಗಾಲದಲ್ಲಿ ಭೂಕುಸಿತ ಅಪಾಯ ಉಳ್ಳನತ 21 ಜಾಗತ್ ತಡೆಗೋಡೆ ಕೊಟ್ಟೋಕು ಇಂಜಿನಿಯರಿಂಗ್ ವಿಭಾಗ ಹತ್ರ ಬೋಡಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡ್ತಿತ್ತು. 94 ಕೋಟಿ ರೂಪಾಯಿ ವೆಚ್ಚ ಕಾಮಗಾರಿಗೆ ಅನುಮೋದನೆ ಕಿಟ್ಟಿತ್ತು. 2023-24 കാലത്ര കൊടവ സാഹിത്യ അക്കാഡമിയുടെ ഗൗരവ പ്രശസ്തി പിന്നെ പുസ്തക പ്രശസ്തി പഠനങ്ങള അക്കാഡമി ആയിക്കമാടിത്ത് കൊടവ സംസ്കൃതി പാട്ട് പഠിപ്പ് കോവില് കോടിമണിയുടെ തമ്മുണി ബോബയ്യ കൊടവ സാഹിത്യ പിന്നെ ശിക്ഷണ കോവില് കാട്ടിമട ജിമ്മി അണ്ണയ്യ കൊടവ ജാനപദ കോവ് ചേനണ്ട രഘു ഉത്തപ്പ ದಾನಧರ್ಮ ಸಮಾಜ ಸೇವಾ ಕೋವುಲು ಕೈಬುಳಿರ ಪಾರ್ವತಿ ಬೋಪಯ್ಯ ಕೊಡವ ಆಟುಪಾಟು ಸಂಸ್ಕೃತಿ ಕೋವು ಚೇಕ್ಪು ಅಂಡ ಬಿ ದೇವಯ್ಯ ಜನಸೇವಾ ಕೋವು ಹೀರಕುಟ್ಟಡ ಟಸ್ಸಿ ಸದನ್ ಇಂಗಕ್ಕ ಗೌರವ ಪ್ರಶಸ್ತಿ ಪಿಂಜ ಮಚ್ಚಮಡ ಲಾಲ ಕುಟ್ಟಪ್ಪ ಮೂಪಾಜ ನಿಘಂಟು ಐಚಂಡ ರಶ್ಮಿ ಮೇದಪ್ಪ ಸಂಸ್ಕೃತಿರ ಪಿಂಜ ಧಾರ್ಮಿಕ ಹಿನ್ನೆಲೆಯಲ್ಲಿ ಕೊಡವಡ ಐನ್ಮನೆ ಅಧ್ಯಯನ ಗ್ರಂಥ ಪುಸ್ತಕ ಕೊಟ್ಟುಗತಿರ ಪ್ರಕಾಶ್ ಕಾರ್ಯಪ್ಪ ನಾಡ ಕೊಡಗು ಕಾದಂಬರಿ ಪಿನ್ನ ಚೊಟ್ಟಯಂಡಮಡ ಲಲಿತಾ ಕಾರ್ಯಪ್ಪ ಅಗ್ಗೇನಾಂದೊಣ್ಣ ಪುಸ್ತಕಕ್ಕೆ ಪುಸ್ತಕ ಪ್ರಶಸ್ತಿ ಕೊಡುಪ. ಇಂದು ಪೊಲಕ ಮಡಿಕೇರಿ ಆಕಾಶವಾಣಿ ಕೇಂದ್ರತ್ಲು ಇದು ಪರೀಕ್ಷಾ ಸಮಯ ವಿಷಯತ್ರ ಮೀದ ನೇರ ಫೋನ್ ಇನ್ ಕಾರ್ಯಕ್ರಮ ನಡೆದತ್ತು. ಕೊಡಗರ ಪೆದಪೋನ ವೃತ್ತಿ ಮಾರ್ಗದರ್ಶಕಂಗ ಪಿನ್ನ ವ್ಯಕ್ತಿತ್ವ ವಿಕಸನ ತರಬೇತುದಾರಂಗಳಾನ ಆರ್ ಕೆ ಬಾಲಚಂದ್ರ ಎಂಗ ಕೂಡಿಯಾಡಿತಿಂಜತ್ತು.